ಮಳೆ ನೀರನ್ನು ಶೇಖರಿಸುವುದು. ಇದನ್ನು ನಾವು ಮಳೆ ನೀರು ಕೊಯ್ಲು ಅಂತ ಹೇಳಿ ಕರಿತೀವಿ. ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ 60% ಮಳೆಯಾಶ್ರಿತ ಪ್ರದೇಶವಾಗಿದ್ದು ವಾರ್ಷಿಕ ಮಳೆಯ 57% ಮುಂಗಾರು ಮಳೆಯಲ್ಲಿ ಹೆಚ್ಚಾದ ಮಳೆ ನೀರನ್ನು ವಿವಿಧ ರೀತಿಯ ಸಂಗ್ರಹಣಾ ರಚನೆಗಳಲ್ಲಿ ಸಂಗ್ರಹಿಸಿ ವಿವಿಧ ಉದ್ದೇಶಗಳಿಗೆ ನಾವು ಪುನರ್ಬಳಕೆ ಮಾಡಬಹುದಾಗಿರುತ್ತದೆ. ಹೀಗೆ ಮಳೆ ನೀರು ಕೊಯ್ಲು ಮಾಡುವ ಮುಖ್ಯ ಉದ್ದೇಶಗಳು ಏನೇನಂತ ಹೇಳಿ ನಾವೀಗ ತಿಳ್ಕೊಳ್ಳೋಣ. ನಾವು ಹರಿದು ಹೋಗುವ ನೀರನ್ನು ತಡೆಗಟ್ಟಿ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಹಾಗೆಯೇ ಅಂತರ್ಜಲವನ್ನು ಕೂಡ ಹೆಚ್ಚಿಸಬಹುದಾಗಿರುತ್ತದೆ. ಹಳ್ಳಗಳಲ್ಲಿ ಹೆಚ್ಚು ದಿನಗಳವರೆಗೆ ನೀರು ಲಭ್ಯವಾಗುವಂತೆ ಕೂಡ ನಾವು ಮಾಡಬಹುದು. ಹೀಗೆ ಬೆಳೆಗಳಿಗೆ ಸಸ್ಯ ಸಂರಕ್ಷಣೆ, ರಾಸಾಯನಿಕಗಳನ್ನು ಸಿಂಪಡಿಸಲು ಸಹ ಈ ಮಳೆ ನೀರು ಕೊಯ್ಲು ಮಾಡುವಂತಹ ನೀರನ್ನ ನಾವು ಉಪಯೋಗಿಸಿಕೊಂಡು ಮಾಡಬಹುದಾಗಿರುತ್ತದೆ. ದನಕರುಗಳಿಗೆ ಕುಡಿಯಲು ಮತ್ತು ಗೃಹ ಬಳಕೆಗೆ ನೀರನ್ನು ಕೂಡ ನಾವು ಒದಗುವಂತೆ ಮಾಡಬಹುದು. ರಕ್ಷಣಾತ್ಮಕ ನೀರಾವರಿಗೆ ನೀರನ್ನು ಬಳಸಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಕೂಡ ಇದು ಮುಖ್ಯವಾಗಿ ನೆರವಾಗ್ತದೆ. ಹಳ್ಳ ಕೊಳ್ಳ ಮುಂದಕ್ಕೆ ಸರಿಯದಂತೆ ಹೆಚ್ಚು ಆಳ ಅಗಲವಾಗುವುದನ್ನು ನಾವು ಕೂಡ ತಡೆಗಟ್ಟಬಹುದು. ದೊಡ್ಡ ಜಲಾಶಯಗಳಿಗೆ ಹರಿದು ಹೋಗುವ ಹೂಳಿನ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಈ ಮಳೆ ನೀರಿನ ಕೊಯ್ಲಿನ ವಿಧಾನವನ್ನು ನೋಡುವುದಾದರೆ ಮೊದಲಿಗೆ ನಾವು ಬೇಸಾಯ ಕ್ರಮಗಳಲ್ಲಿ ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಅದೇ ರೀತಿ ಬೆಳೆ ಪದ್ಧತಿಯನ್ನು ಅನುಸರಿಸುವುದು, ಅಂದ್ರೆ ದ್ವಿದಳ ಧಾನ್ಯ ಜೊತೆ ಏಕದಳ ಧಾನ್ಯಗಳ ಬೆಳೆಗಳನ್ನು ನಾವು ಬೆಳೆಸುವುದು, ಅದೇ ರೀತಿ ಸಾಧಾರಣ ಮಟ್ಟ ಮಾಡುವುದು, ಚೌಕು ಮಡಿ ಅಥವಾ ಏರು ಮಡಿ ಮಾಡಿಕೊಂಡು ನಾವು ಭೂಮಿಯನ್ನು ಸಿದ್ಧಪಡಿಸಿಕೊಳ್ಳುವುದು, ಅದೇ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬದುಗಳು, ದೋಣಿ ಸಾಲು ಮಾಡುವುದು, ಹಾಗೆ ನಾಲಾ ಬದು, ಇಂಗು ಕೊಳ, ಕೃಷಿ ಹೊಂಡಗಳನ್ನು ಕೂಡ ನಾವು ನಿರ್ಮಿಸಿಕೊಳ್ಳಬಹುದು. ಈ ರೀತಿ ನಾವು ಮಳೆ ನೀರನ್ನು ಕೊಯ್ಲು ಮಾಡಿ ಅದರ ಹೆಚ್ಚಿನ ಉಪಯೋಗವನ್ನು ಮಾಡಿಕೊಳ್ಳಬಹುದಾಗಿರುತ್ತದೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 9154538707 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದಾಗಿರ್ತದೆ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಹಾಗೂ ಉಪಕಸುಬಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬುರ್ಜನರೊಪ್ಪ ಗ್ರಾಮದ ರೈತ ಮಹಿಳೆ ಶ್ರೀಮತಿ ವಿಟಿ ಮಂಜುಳಾ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬುರ್ಜನರೊಪ್ಪ ಗ್ರಾಮದ ರೈತ ಮಹಿಳೆ ಶ್ರೀಮತಿ ವಿಟಿ ಮಂಜುಳಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಹಾಗೂ ಉಪಕಸುಬಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಾರೆ. ಮಂಜುಳಾ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಮಂಜುಳಾ ಅವರು, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾನು ಸಣ್ಣಳಿದ್ಕಿಲ್ಗೂ ಮಾಡ್ತಿದ್ದೆ ಸರ್, ಸದ್ಯಕ್ಕೆ ಸ್ವಲ್ಪ ದಿನ ಬಿಟ್ಟಿದ್ದೆ, ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅದು ಯಾವಾಗ್ಲೂ ನನಗೆ ಅನುಭವ ಇದ್ದೇ ಇದೆ ಸರ್. ಸಣ್ಣ ವಯಸ್ಸು 10 ಕ್ಲಾಸ್ ಬಿಟ್ಟ ಮೇಲೆ ಅವಾಗ್ಲಿದ್ದಲ್ಲೂ ನನ್ನ ಅನುಭವ ಇದೆ ಸರ್. ಅಂದ್ರೆ ನಿಮ್ ತಂದೆರೂ ಕೃಷಿಕರ? ಹಾ ಸರ್. ತವ್ರ ಮನೆಯಲ್ಲೇ ಕೃಷಿ ಬದುಕಲ? ತವ್ರ ಮನೆಯಲ್ಲೇ ಕಲ್ತಿದ್ ಸರ್. ಕಲ್ತಿದ್ದ ಸರ್. ತಂದೆರಿಗೆ ಎಷ್ಟು ಎಕರೆ ಜಮೀನಿತ್ತ? ತಂದೆರಿಗೆ ಅವರು 200 ಎಕರೆ ಜಮೀನ್ದಾರ, ಅವರು ಒಟ್ಟು ಕುಟುಂಬ ಇದ್ರು ಸರ್. ಈಗೆಲ್ಲ ಅಣ್ಣ ತಮ್ಮಂದ್ರು ಭಾಗ ಆಗಿದ್ದಾರೆ ಸರ್. ಅಪ್ಪರ ಮನೆಯಿಂದಲೂ ನಮಗೆ ಕೃಷಿ ಬಗ್ಗೆ ಅನುಭವ ಇದೆ ಸರ್. ಅಪ್ಪ ಅಮ್ಮರೆಲ್ಲ ಕೃಷಿ ಬಗ್ಗೆ ಏನೇನು ಕಲ್ಸಿಕೊಟ್ಟಿದ್ರು? ಎಲ್ಲಾ ತರದ ಅನುಭವಗಳು ಕಲ್ಸಿಕೊಟ್ಟಿದ್ರು ಸರ್. ನಾನೇ ನಮ್ಮ ತಾಯಿಗೆ ಹುಷಾರಿಲ್ಲದೆ ಕಾರಣ ನಾನೇ ಹೊಲಕ್ಕೆ ಹೋಗಿ ಕೂಲರ್ನೆಲ್ಲ ಕರ್ಕೊಂಡೋಗಿ ಮಾಡಿಸ್ತಾ ಇದ್ರು. ಅಮ್ಮರಿಗೆ ಹುಷಾರಿಲ್ದಾಗೆಲ್ಲ ನೀವೇ ನೋಡ್ಕೊಂತಿದ್ರಿ ಕೃಷಿ ಬದುಕು. ಹ್ಮ್ ಹ್ಮ್ ಮತ್ತೆ ನಿಮ್ಮನ್ನ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ ಅಪ್ಪಾಜಿ? ಇಲ್ಲ ಸರ್. ಯಜಮಾನ್ರು? ವೆಟರ್ನರಿ ಇನ್ಸ್ಪೆಕ್ಟರ್ ಸರ್. ವೆಟರ್ನರಿ ಇನ್ಸ್ಪೆಕ್ಟರ್. ಇಲ್ಲಿ ನಿಮ್ದು ಗಂಡನ ಮೇಲೆ ಜಮೀನು ಎಷ್ಟು ಎಕರೆ ಇದೆಯಮ್ಮ? 17 ಎಕರೆ ಇದೆ. 17 ಎಕರೆ ಇದೆ ಸರ್. ನೀರಾವರಿನ ಬೆದ್ಲು ಜಮೀನು? ಬೆದ್ಲು ಮಾಡ್ತಾರೆ ಸರ್, ನೀರಾವರಿನೂ ಮಾಡ್ತಾರೆ. ನೀರಾವರಿ ಮಾಡ್ತಾರೆ. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ಬೆದ್ಲಲ್ಲಿ ಏನು ಮೆಕ್ಕೆಜೋಳ ಹಾಕ್ತಾರೆ ಸರ್. ಅಂದ್ರೆ ಈಗ ನೀರು ಚೆನ್ನಾಗಿ ಆಗಿರೋದ್ರಿಂದ ಎಲ್ಲಾನು ನೀರಾವರಿನೇ ಮಾಡ್ತಾ ಇದ್ದಾರೆ. ನೀರಾವರಿ ಮಾಡ್ತಾರೆ ಸರ್. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ಅದೇ ಹೂವು ಹಾಕ್ತಾರೆ, ಅಂಟು, ಮತ್ತೆ ಮೆಕ್ಕೆಜೋಳ, ಕಡ್ಲೆ. ಈಗ ಸದ್ಯಕ್ಕೆ ಒಂದು 7-8 ತಿಂಗಳದ್ದು ಒಂದು ಅಡಿಕೆ, ಒಂದ್ 4 ಎಕರೆ ಬೆಳೆಸಿದೀವಿ ಸರ್. ಅಷ್ಟಿನ ಏನಿರ್ಲಿಲ್ಲ, ಈಗ ಬೆಳೆಸಿದೀವಿ ಸರ್. ಅಡಿಕೆ ಹಾಕ್ಬೇಕಂತ ಯಾಕೆ ಆಸಕ್ತಿ ಬಂತು? ಅದೇ ಅದರಿಂದ ಲಾಭದಾಯಕ, ಖರ್ಚು ಕಮ್ಮಿ. ಸರ್ ಬಹಳ ಸಮಸ್ಯೆ ಸರ್ ನಮ್ ಕಡೆ ಎಲ್ಲ, ಅದರಿಂದ ಅದನ್ನ ಹಾಕ್ಬೇಕಂತ ಮನಸ್ಸು ಬಂತು ಸರ್. ಎಷ್ಟು ಎಕರೆ ಹಾಕಿದ್ರ? 4 ಎಕರೆ. ಎಷ್ಟು ತಿಂಗಳಾಯ್ತು ಹಾಕಿ? ಈಗ ಒಂದು 8 ತಿಂಗಳಾಗಿದೆ. 8 ತಿಂಗಳು. ಸಸಿ ಎಲ್ಲ ನೀವೇ ಉತ್ಪಾದನೆ ಮಾಡ್ಕೊಂಡ್ರೆ? ಇಲ್ಲ ಸರ್, ಬೇರೆ ಕಡೆಯಿಂದ ತಂದು ಹಾಕಿದೀವಿ ಸರ್. ಅದಕ್ಕೆಲ್ಲ ಡ್ರಿಪ್ ವ್ಯವಸ್ಥೆ ಆಗಿದೆ ಸರ್. ಈಗ ಒಟ್ಟು 8 ತಿಂಗಳಾಗಿದೆ ಸರ್. ಬುರ್ಜುನ್ರಪ್ಪ ಆ ಕಡೆ ಎಲ್ಲ ಸಾಕಷ್ಟು ಹೂವು ಬೆಳಿತಾರೆ, ನೀವು ಹೂವು ಬೆಳಿತೀರ? ಹೌದು ಸರ್. ಅಂದ್ರೆ ಅದು ನಾವೇನ್ ಸ್ವಂತ ಮಾಡಲ್ಲ ಸರ್, ಕೋರು ಅಂತ ಹೇಳ್ಕೊಟ್ಟು ಅವ್ರ ಕಡೆ ಮಾಡಿಸ್ತಾರೆ ಸರ್. ಮಾಡಿಸ್ತಾರೆ ಸರ್. ಏನೇನು ಹೂವು ಬೆಳಿತೀರ? ಸೇವಂತಿಗೆ ಒಂದೆ ಸರ್. ಸೇವಂತಿಗೆ ವರ್ಷ ಪೂರ್ತಿ ಬೆಳಿತಾ ಇರತ್ತರ ಹೆಂಗದು? ಅದು ಅದೇ ಸೀಸನ್ ಇರುತ್ತೆ ಸರ್. ಅವಾಗ ಬೆಳೆದಾಗ ನಮ್ದು ಮೊನ್ನೆ ಸತಿ ಏನು ಲಾಭದಾಯಕ ಆಗ್ಲಿಲ್ಲ ಸರ್, ನಷ್ಟನೇ ಆಯ್ತು. ಯಾಕೆ ನಷ್ಟ ಆಯ್ತು? ಅದೇ ಅವಾಗ ರೇಟ್ ಇರ್ಲಿಲ್ಲ ಸರ್. ರೇಟ್ ಇಲ್ಲದೆ ಕಾರಣ ಯಾವಾಗೂ ಹೂವಿಂದೇನು ತೊಂದರೆ ಇಲ್ಲ ಸರ್, ಚೆನ್ನಾಗೆ ಲಾಭವಾಗಿ ಇತ್ತು. ಮೊನ್ನೆ ಸರಿ ಮಾತ್ರ ಕಮ್ಮಿ ಆಯ್ತು. ಆದ್ರೂ ಏನು ಹಾಕಿದ ಬಂಡವಾಳಕ್ಕೇನ್ ಕಮ್ಮಿ ಇಲ್ಲ, ಬಂತು ಲಾಭದಾಯಕ ಸ್ವಲ್ಪ ಕಮ್ಮಿ ಆಯ್ತು ಸರ್. ಹೂವಿನ ಬೆಳೆಯಲ್ಲಿ ಮಲ್ಲಿಗೆ ಮತ್ತೆ ಸುಗಂಧರಾಜ ಇವನು ಎಲ್ಲ ಒಳ್ಳೆ ಲಾಭದಾಯಕ ಅಂತ ಅವನೇನ್? ಇಲ್ಲ ಸರ್, ಅದೇನ್ ಮಾಡಲ್ಲ. ಸೇವಂತಿಗೆ ಅಂಟು ಅದರಲ್ಲೇನೆ ನಾನಾ ನಮೂನಿ ಹೂಗಳಿದೆ ಸರ್. ಅದರಲ್ಲಿ ಬೇರೆ ಬೇರೆ ಹಾಕ್ತಾರೆ ಸರ್. ಚಾಂದಿನಿ, ವೈಟ್ ಹೂವ ಅವೆಲ್ಲ ಬರುತ್ತೆ ಸರ್. ಅದ್ರಲ್ಲಿ ಬಿಟ್ರೆ ಬೇರೆ ಯಾವ್ದು ಇಲ್ಲ ಸರ್. ಅವನ್ನೆಲ್ಲ ನೀವು ಮಾರ್ಕಟ್ಟೆ ಎಲ್ಲ ಮಾರಾಟ ಮಾಡ್ತಾರೆ ಸರ್? ಮಾರ್ಕಟ್ಟೆನೇ ಮಾಡ್ತಾರೆ. ಕೊಯ್ಸಿ ಮತ್ತೆ ತಂದು ಅದನ್ನೆಲ್ಲ ಕಟ್ಟಿಸಿ ಮಾರ್ಕಟ್ಟೆ ಬೆಂಗಳೂರು ಅಥವಾ ದುರ್ಗ ಸರ್. ಕೆಲವು ರೈತರು ಮಾರ್ಕಟ್ಟದಂಗೆ ಲೂಸ್ ತಗೊಂಡೋಗಿ ಕೆಜಿ ಗಟ್ಟಲೆ ಕೊಡ್ತಾರೆ, ಅದು ಲಾಸ್ ಆಗುತ್ತೆ? ಲಾಸ್ ಆಗುತ್ತೆ ಸರ್. ಅದು ಮಾರ್ಕಟ್ಟಿರೋದ್ರಿಂದ ಲಾಭ ಇದೆ ಸರ್. ಲಾಭ ಇದೆ ಸರ್, ಲಾಭವಾಗಿ ಇದೆ ಸರ್. ಯಾವ ಸಮಯದಲ್ಲಿ ಒಳ್ಳೆ ಬೆಲೆ ಇರುತ್ತಮ್ಮ ಹೂವಿಗೆ? ಅದೇ ಹಬ್ಬಗಳ ಟೈಮಲ್ಲಿ ಲಾಭದಾಯಕ ಸರ್. ಹಬ್ಬಗಳ ಟೈಮಲ್ಲಿ ಲಾಭದಾಯಕ ಅಂತ ಚೆನ್ನಾಗೆ ದುಡ್ಡು ಮಾಡ್ಬೋದು ಸರ್. ನೀನು ಒಂದು 3/4 ಎಕರೆ ಹಂಗೆ 1/4 ಎಕರೆ ಇದ್ರು ಚೆನ್ನಾಗಿ ಲಾಭವಾಗಿ ಇದೆ ಸರ್ ಅದು. ನೀವು ಎಷ್ಟು ಎಕರೆ ಹೂವ ಬೆಳಿತೀರ? 1 ಎಕರೆ ಹಂಗ ಹಾಕ್ತಿವಿ ಸರ್ ಅಷ್ಟೇ. ಜಾಸ್ತಿ ಏನು ಹೂವು, ಅದು ಜಾಸ್ತಿ ಜನ ವರ್ಕರ್ಸ್ ಬೇಕಲ್ಲ ಸರ್, ಅದಕ್ಕೋಸ್ಕರನೇ ಬಹಳ ಏನು ಹಾಕಲ್ಲ ಸರ್. ಅಷ್ಟೇ ಮೇಂಟೈನ್ ಮಾಡೋದು, ಇನ್ನ ಬೇರೆ ಎಲ್ಲಾನು ಹಾಕ್ತಾರೆ ಸರ್. ಅಂದ್ರೆ ಯಾವ ಸಮಯದಲ್ಲಿ ಬಿಡಿಸಿ ಮಾರ್ಕೆಟ್ಗೆ ತಲುಪಿಸ್ಬೇಕು ಹೂವನ? ಅದು ಬೆಳಿಗ್ಗೆನೆ ಕಟಾವ್ ಮಾಡ್ಬೇಕು ಸರ್. ಕಟಾವ್ ಮಾಡಿ ಮಧ್ಯಾಹ್ನದಿಂದ ಕಟ್ಟೋದು. ಸಂಜೆ ಆದ್ರೆ ದುರ್ಗಾ ಮಾರ್ಕೆಟ್ ಸರ್, ಬೆಳಗಿನ ಜಾವದ್ದು ಬೆಂಗಳೂರು ಮಾರ್ಕೆಟ್ ಸರ್. ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಡಿಸ್ಲಿಕ್ಕೆ ಕೂಲರ್ ಎಲ್ಲ ಸಿಗ್ತಾರೆ? ಸಿಗ್ತಾರೆ ಸರ್. ಅದೇ ಅವರು ಕೋರ್ ಮಾಡಿರ್ತಕ್ಕಂತಾರೋ ಅವರೇನೆ ಒಟ್ಟಿಲಿ ಕರ್ಕೊಂಡು ಅವರೇ ಹೋಗಿ ಮಾಡಿಸ್ತಾರೆ ಸರ್. ನಮ್ಗೇನು ಅವರೇನು ಯಾವ್ದು ಇದ್ ಮಾಡಲ್ಲ, ಏನ್ ನಾವು ನೋಡ್ಕೊಳ್ಳೋದಷ್ಟೇ ಸರ್. ಅದನ್ನ ಮನೆಗೆ ಮಾಡಕ್ ಆಗೋದಿಲ್ಲ ಅಂತಲೇ ನಾವು ಕೋರ್ ನೀರ್ ಮುಖಾಂತರನೇ ಮಾಡಿಸ್ತೀವಿ ಸರ್. ಈಗ ಕೋರ್ ಅಂದ್ರೆ ಯಾವ ರೀತಿ? ಬಂಡವಾಳ ಎಲ್ಲ ನಮ್ದೇ ಸರ್. ಏನ್ ಅವರು ಲೆಕ್ಕ ಇಟ್ಕೊಳ್ಳೋದು, ಬಂದಾಗ ಲಾಭವಾಗಿ ಅವ್ರಿಗೆ ಏನ್ ಮಿಕ್ಕುತ್ತ ಅದನ್ನ ಅವ್ರಿಗೆ ಕೊಡೋದು, ನಾವು ಇದ್ ಮಾಡ್ಕೊಳ್ಳೋದು, ಸಮವಾಗಿ ತಗಂತೀವಿ ಸರ್. ಬಂಡವಾಳ ಎಲ್ಲ ನೀವೇ ಹಾಕ? ಬಂಡವಾಳ ಎಲ್ಲ ನಮ್ದೇ ಸರ್. ವ್ಯವಸಾಯ ಎಲ್ಲ ಅವ್ರು ಮಾಡ್ತಾರೆ? ವ್ಯವಸಾಯ ಅಂದ್ರೆ ನಾವೆಲ್ಲ ಮಾಡಿಸ್ಬೇಕು, ಪ್ರತಿಯೊಂದು ಖರ್ಚು ನಮ್ದೇ ಸರ್. ಅವ್ರೇನು ನೇಗ್ಲು ಓಡಿಸೋದು ಎಲ್ಲ ತಗ್ಸೋದು ಎಲ್ಲ ಕಳೆ ತಗ್ಸಿದ್ದು ಪ್ರತಿಯೊಂದು ಲೆಕ್ಕ ಇಡ್ತೀವಿ ಸರ್. ಅವ್ರ ಏನ ಹೂವ ಕಟಾವ್ ಮಾಡೋದು, ಕೊಯ್ಸೋದು, ಮಾರ್ಕೆಟಿಗೆ ತಗೊಂಡೋಗೋದು ಅವ್ರಿಗೆ ಬಿಟ್ಟಿದೆ ಸರ್. ಅದು ಬಂದ್ರ ಲಾಭದಲ್ಲಿ ಸಮಪಾಲ ಸರ್. ಸಮಪಾಲ. ನೀವೇ ಸ್ವಂತ ಮಾಡಿಸ್ಲಿಕ್ಕೆ ಆಗಲ್ವಾ? ಅದೇ ಆಗಲ್ಲ ಅಂತಲೇನೆ ಮಾಡಿಸ್ತಾ ಇರೋದು. ಆದ್ರೂ ನಾವು ಕೋರ್ ಕೊಟ್ರು ಅದೇನ್ ಲಾಸ್ ಏನ್ ಆಗಿಲ್ಲ ಸರ್, ಲಾಭವಾಗಿ ಇದೆ ಸರ್. ಒಂದು ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಇಳುವರಿ ಏನ್ ಚೆನ್ನಾಗಿ ಬರುತ್ತೆ? ಚೆನ್ನಾಗಿ ಬರುತ್ತೆ. ನಮ್ದು ಕೆಂಗ್ಲು ಮತ್ತೆ ಎರೆನೆಲ್ಲ ಎರಡೂ ಇದೆ ಸರ್, ಚೆನ್ನಾಗಿ ಬರುತ್ತೆ ಸರ್ ಹೂವು ಏನು ನಮ್ಮ ಹೊಲದಲ್ಲಿ. ಈಗ ಹೂವು ಅಂದ್ರೆ ಪ್ರತಿ ದಿವಸನೂ ದುಡ್ಡು ಬರುತ್ತೆ, ಅದೇ ರೀತಿ ತರಕಾರಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಬದನೆಕಾಯಿ ಹಾಕಿದ್ರೆ ಅದನ್ನು ಪ್ರತಿ ದಿವಸ ದುಡ್ಡು ಬರುತ್ತಲ್ಲ, ಅದನ್ನ ಯಾಕೆ ಮಾಡಲ್ವಾ? ಅದು ಮಾಡಕ್ಕೆ ಆಗಲ್ಲ ಸರ್ ನಮ್ಗೆ, ಅದಕ್ಕೋಸ್ಕರನೇ ನಾವು ಹಾಕಿಲ್ಲ ಹೂವು ಒಂದು ಬಿಟ್ರೆ. ಒಟ್ಟು ಮೆಕ್ಕೆಜೋಳ, ಕಡಲೆ ಮಾತ್ರ ಪ್ರತಿ ವರ್ಷನೂ ನಾವು ಅದನ್ನ ಮಾಡ್ತೀವಿ ಸರ್. ಮೆಕ್ಕೆಜೋಳ, ಕಡಲೆ ಹಂಗೆ ಇಳುವರಿ ಬರುತ್ತಮ್ಮ? ಅದು ಚೆನ್ನಾಗಿ ಇಳುವರಿ ಇದೆ ಸರ್. ಎಕರೆಗೆ ಇಷ್ಟು ಅಂತೇಳಿ ಬರುತ್ತೆ ಸರ್ ಅದು. ಈ ವರ್ಷ ಮೆಕ್ಕೆಜೋಳ, ಕಡಲೆ? ಕಡಲೆ ಏನಿಲ್ಲ ಸರ್ ಈ ಸರಿ. ಪ್ರತಿ ಈಗ ನಾವು ಸಣ್ಣ ರೀತಿಯಲ್ಲಿ ಬೆಳಿತಿದ್ವಿ ಹಾಕಿದ್ವಿ. ಈ ವರ್ಷ ಅದೇ ಶೀತ ಜಾಸ್ತಿ ಇದೆ ಅಂತೇಳಿ ಬಿಟ್ವಿ ಸರ್ ನಾವು. ಹಂಗಾಗಿ ಮೆಕ್ಕೆಜೋಳ ಹಾಕಿದ್ವಿ, ಒಂದ್ 400 ಪ್ಯಾಕೆಟ್ ಮೆಕ್ಕೆಜೋಳ ಆಗುತ್ತೆ ಸರ್. ಈ ವರ್ಷ ಕೆಲವು ರೈತರೆಲ್ಲ ಮಳೆ ಜಾಸ್ತಿ ಆಗಿ ಮೆಕ್ಕೆಜೋಳ ಲಾಸ್ ಆಯ್ತು, ನಿಮ್ದೇನು? ಇಲ್ಲ ಸರ್, ನಮ್ದು ಬಹಳ ಚೆನ್ನಾಗಿ ಇಳುವರಿ ಬಂದಿದೆ ಸರ್. ಇನ್ನ ಈಗ ಇನ್ನ ಮಾರ್ಕೆಟ್ಗೆ ಹೋಗಿಲ್ಲ ಸರ್, ಒಣಗಾಕಿದೀವಿ, ಚೆನ್ನಾಗಿ ಇಳುವರಿ ಬಂದಿದೆ ಸರ್. ನಮ್ದು ಮೆಕ್ಕೆಜೋಳ ಎಲ್ಲ ಕಪ್ಪು ನೆಲಕ್ಕೆ ಹಾಕ್ತಾರೆ, ಕೆಂಪು ನೆಲಕ್ಕೆ ಹಾಕ್ತಾರೆ? ಎರಡು ನೆಲಕ್ಕೆ ಹಾಕಿದೀವಿ ಸರ್. ಎರಡು ನೆಲಕ್ಕೆ ಹಾಕಿದೆ, ಕಪ್ಪು ನೆಲಕ್ಕೂ ಇದೆ ಕೆಂಪು ನೆಲಕ್ಕೂ ಇದೆ ಸರ್. ಎರಡು ಕಡೆ ಜಮೀನು ಇದೆ, ಎರಡು ಕಡೆ ಹಾಕಿದೀವಿ ಸರ್. ಅದೇನು ಕೋರಿ ಕೊಟ್ಟಿಲ್ವಾ ನೀವು? ಇಲ್ಲ ಸರ್, ಸ್ವಂತ ಮಾಡಿದೀವಿ. ಸ್ವಂತ ಮಾಡ್ತೀವಿ. ಈರುಳ್ಳಿನ ಹಾಕಿದೀವಿ ಸರ್, ಅದು 150 ಪ್ಯಾಕೆಟ್ ಆಯ್ತು. ಏನ ಒಟ್ಟು ಲಾಸ್ ಏನಾಗ್ಲಿಲ್ಲ ಸರ್, ನಾವು ಹಾಕಿರ್ತಕ್ಕಂಥ ಬಂಡವಾಳ ಬಂದಿದೆ ಸರ್. ಬೆಂಗಳೂರಿಗೆ ತಗೊಂಡೋಗಿದ್ರು, 480 ರೂಪಾಯಿ ಪ್ಯಾಕೆಟ್ ಆಯ್ತು ಸರ್. ಈ ಸರಿ ಈರುಳ್ಳಿ ತುಂಬಾ ಜನಗಳಿಗೆ ಲಾಸ್ ಆಯ್ತು. ಲಾಸ್ ಆಯ್ತು ಅಂತ ಇನ್ನ ಒಂದ್ 50 ಪ್ಯಾಕೆಟ್ ಇದೆ ಸರ್, ಇನ್ನ ಸ್ವಲ್ಪ ಗಡ್ಡೆ ಆಗ್ಲಿ ಅಂತ ಬಿಟ್ಟು. ಮೆಕ್ಕೆಜೋಳಕ್ಕೂ ಈ ವರ್ಷ ಒಳ್ಳೆ ರೇಟ್ ಇದೆ, ಚೆನ್ನಾಗ್ ರೇಟ್ ಇದೆ ಸರ್. ಇಳುವರಿ ಬಹಳ ಚೆನ್ನಾಗಿ ಬಂದಿದೆ ಸರ್ ನಮ್ದು. ನಾವ್ ಜಾಸ್ತಿ ಈ ನಡುವೆ ಬೆಳಿತಿರ್ಲಿಲ್ಲ ಅದನ್ನ, ಕಡಲೆನೆ ಹಾಕ್ತಿದ್ವಿ. ಈ ಸರಿ ಮೆಕ್ಕೆಜೋಳನೇ ಅಷ್ಟು ಹಾಕಿದ್ವಿ ಸರ್, ಕಡಲೆಕಾಯಿ ಬಿಟ್ಟಿದೀವಿ ಸರ್. ಈ ತರ ಇಳುವರಿ ಬಂದ್ರೆ ಕೃಷಿ ಲಾಭದಾಯಕ? ಲಾಭದಾಯಕ ಸರ್. ಕೃಷಿನಲ್ಲಿ ನಮ್ ಮನೆಯಲ್ಲಿ ಎಂದು ನಾವು ಲಾಸ್ ಮಾಡ್ಕೊಂಡ್ರದೇ ನಮಗ್ ಗೊತ್ತಿಲ್ಲ ಸರ್. ಹಾಕಿರೋ ಬಂಡವಾಳನಾದ್ರೂ ಕೊನೆ ಪಕ್ಷ ನಾವು ತೆಗ್ದಿದೀವಿ ಸರ್. ಮೆಕ್ಕೆಜೋಳ, ಕಡಲೆ, ಹೂವು ಇವೆಲ್ಲ ಬೆಳಿಲಿಕ್ಕೆ ಹೂವೇನ ಬೇರೆಯವರಿಗೆ ಕೊಟ್ಟಿದ್ರೆ ನಡೆಯುತ್ತೆ? ಮೆಕ್ಕೆಜೋಳ, ಕಡಲೆ ಇದೆಲ್ಲ ಮಾಡ್ಲಿಕ್ಕೆ, ವ್ಯವಸಾಯ ಮಾಡ್ಲಿಕ್ಕೆ ಮನೇಲೆಲ್ಲ ಎಷ್ಟು ಜನ ಇದ್ರಮ್ಮ? ಮಾಡೋದೇ ಒಂದು 4 ಸರ್ ಅಷ್ಟೇ. ಮಕ್ಕಳಿಂದ ಎಲ್ಲ ಓದಕ್ ಹೋಗಿದ್ದಾರೆ, ಕೆಲ್ಸದಾಗ ಹೋಗಿದ್ದಾರೆ. ನಾ ಮಾಡರೇನೆ ಒಬ್ರೆ ಸರ್, ಅವರು ನಿನ್ನೆ ನಮ್ಮನೆಯವರು ಡ್ಯೂಟಿ ಮಾಡ್ತಾರೆ ಸರ್. ನಾನೇನ್ ಮೇಲೆ ನೋಡ್ಕಂತೀನಿ ಅಷ್ಟು ಬಿಟ್ರೆ, ನಾನು ಹೊಲಕ್ ಹೋಗೋದ್ 4 ಸರ್, ಉಸ್ತುವಾರಿ ನೋಡ್ಬೋದು ಅಷ್ಟೇನೆ. ನಮ್ಮನೇಲಿ ನಮ್ಮ ಮಾವರಿದ್ದಾರೆ ಸರ್, ಅವರೇ ನೋಡ್ಕೊಂಡು ಕೃಷಿ ಬಗ್ಗೆ ಸರ್. ಎಷ್ಟು ಖರ್ಚು ಬರ್ತಮ್ಮ ಇದು ಮೆಕ್ಕೆಜೋಳ ಒಂದ್ ಎಕರೆ ಬೆಳಿಲಿಕ್ಕೆ? ಅದೇನ ಅಷ್ಟು ಖರ್ಚು ಬರಲ್ಲ ಅಂತಾರೆ ಸರ್. ಏನ್ ಬಲ್ಲು ಅಂದ್ರೆ ಒಂದು 15,000 ಅಷ್ಟು ಖರ್ಚು ಬರುತ್ತೆ ಅಷ್ಟೇನೆ. ತುಂಬಾ ಲಾಭದಾಯಕ ಮೆಕ್ಕೆಜೋಳ ಅಂತೇಳಿ, ಒಟ್ಟು ಇಳುವರಿ ಬಹಳ ಚೆನ್ನಾಗ್ ಬಂದಿದೆ ಸರ್. ಈ ನಮ್ದಂತೂ ಚೆನ್ನಾಗೇ ಬಂದಿದೆ. ಏನ್ ಬೇರೆ ಕಡೆ ಎಲ್ಲ ಹೋಗಿದೆ ಅಂತಾರೆ, ನಮ್ಮ ಚಿತ್ರದುರ್ಗ ಇದ್ರಲ್ಲಿ ಮೆಕ್ಕೆಜೋಳಕ್ಕೆ ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಾಗಿದೆ ಸರ್. ಮತ್ತೆ ಈಗ ಸಾಕಷ್ಟು ಮಹಿಳೆಯರೆಲ್ಲ ಮಹಿಳಾ ಸಂಘಗಳು ಮಾಡಿ ಹಣ ಉಳಿತಾಯ ಮಾಡ್ತಾರೆ. ಪ್ರತಿ ವಾರ ಎಷ್ಟು ಕಟ್ಟೋದು, ತಿಂಗಳ ಎಷ್ಟು ಕಟ್ಟೋದು, ಆತರ ನೀವ್ ಏನಾದ್ರು ಮಹಿಳಾ ಸಂಘಗಳು ಮಾಡಿದೀನಿ ಸರ್? ನಾನ್ 4-5 ಮಾಡಿದೀನಿ. 20 ಜನದ್ದು ಇದೆ ಸರ್, 12 ಜನದ್ದು ಇದೆ, 20 ಜನದ ಮತ್ತೊಂದು ಇದೆ. ಒಟ್ಟು ಒಂದು 5 ಸಂಘದಲ್ಲಿ ನಾನು ಮಾಡ್ತಿದ್ದೀನಿ ಸರ್. ಎಲ್ಲಾ ಸಂಘದಲ್ಲೂ 100-10 ರೂಪಾಯಿ. ಧರ್ಮಸ್ಥಳ ಸಂಘದಲ್ಲಿ ಇದ್ದೀನಿ ಸರ್, ಅದನ್ನು ಇದೆ. ಈಗ 4-5 ಸಂಘದಲ್ಲಿ ಸೇರ್ಕೊಂಡಿದ್ದಾರೆ, ಸದಸ್ಯರಾಗಿದ್ದಾರೆ. ಹಾ ಸರ್. ಅದು ಪ್ರತಿ ವಾರ ಕಟ್ಟದ? ಪ್ರತಿ ವಾರ ಕಟ್ಟ. ಎಷ್ಟು ಉಳಿತಾಯ ಮಾಡ್ತೀರಾ? ಪ್ರತಿ ವಾರನು 100 ರೂಪಾಯಿದವು 4 ಮಾಡಿದೀನಿ ಸರ್, 10 ರೂಪಾಯಿದ ಒಂದಿದೆ ಸರ್. ಪ್ರತಿ ವಾರನು ಕಟ್ಬೇಕು ಸರ್ ಅದು. ಮಹಿಳಾ ಸಂಘಗಳಿಗೆಲ್ಲ ಸರ್ಕಾರದ ಸಾಕಷ್ಟು ಅನುಕೂಲ ಮಾಡಿಕೊಡಿದ್ರೆ ಅದೆಲ್ಲ ಪಡ್ಕೊಂತ ಇದ್ರ ಸರ್? ನಮ್ದಿನ್ನ ಈಗ ಪಂಚಾಯತಿ ಅಂತೇಳಿ ನಮ್ಮೂರಲ್ಲಿ ಇಷ್ಟು ದಿನ ಇರ್ಲಿಲ್ಲ ಸರ್. ಹೊಸದಾಗ ಮಾಡಿ ಅದು ಪಂಚಾಯತಿಗೆ ಸೇರಿಸಿದೀವಿ ಸರ್. ಅದರಿಂದ ಬರ್ತಕ್ಕಂತ ಲಾಭಗಳು ಈಗ ಬರ್ತಾ ಇದೆ ಸರ್. ಇನ್ನ ನಮಗೇನ್ ಸಿಕ್ಕಿಲ್ಲ, ಇವಾಗಷ್ಟೇ ಬರ್ತಾ ಇದೆ ಸರ್. ಈ ತರ ಮಹಿಳಾ ಸಂಘಗಳು ಮಾಡ್ಕೊಂಡ್ರೆ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಆಗುತ್ತಮ್ಮ? ತುಂಬಾ ಅನುಕೂಲ ಇದೆ ಸರ್. ಅದರಿಂದ ವ್ಯವಹಾರ ಜ್ಞಾನ ಕಲಿಬಹುದು, ಮತ್ತೆ ಎಲ್ಲಿ ಹೊರಗಡೆ ಹೋದ್ರೆ ಯಾವ ತರ ಇರ್ಬೋದು ಅನ್ನೋದು ಅದ್ರ ಬಗ್ಗೆ ಎಲ್ಲ ಸಂಘಗಳಲ್ಲಿ ಸರ್ಗಳು ಬಂದು ಮಾಹಿತಿಗಳು ಕೊಡ್ತಾರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು ಸರ್. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅದೇನು ಗೊತ್ತಿರಲ್ಲ, ಅಂತದೆಲ್ಲ ತಿಳ್ಕೊಬೋದು ಸರ್ ಸಂಘಗಳಲ್ಲಿದ್ರೆ. ಉಳಿತಾಯ ಒಂದೇ ಮುಖ್ಯ ಅಲ್ಲ ಸರ್, ಪ್ರತಿಯೊಂದರಲ್ಲೂ ಹೆಣ್ಮಕ್ಳು ಯಾವ ತರ ಇರ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದೆಲ್ಲ ಜ್ಞಾನ ಮಹಿಳೆಯರಿಗೆ ಬರುತ್ತೆ ಸರ್ ಅದರಲ್ಲಿದ್ರೆ. ಮತ್ತೆ ಹೆಣ್ಮಕ್ಳಿಗೆ ಕೃಷಿ ಕೆಲಸ ಮಾಡ್ಲಿಕ್ಕೆ ಅಥವಾ ಮಕ್ಕಳು ಓದಿಸ್ಲಿಕ್ಕೆ ಎಮರ್ಜೆನ್ಸಿ ದುಡ್ಡು ಬೇಕಂದಾಗ ಸಂಘದಲ್ಲೇ ನಮ್ ಸೇವಿಂಗ್ಸ್ ಅಲ್ಲೇನೆ ನಾವು ಇನ್ನೊಬ್ರಿಗೆ ಕೇಳಂಗಿರ ಲಕ್ಷಗಟ್ಟಲೆ ವ್ಯವಹಾರ ನಾವು ಸಂಘಗಳಲ್ಲೇ ಮಾಡ್ತಾ ಇದೀವಿ ಸರ್. ಒಬ್ಬೊಬ್ರಿಗೆ 1,00,000 ಸಿಗುತ್ತೆ ಸರ್. ಎಮರ್ಜೆನ್ಸಿ ಅಂದ್ರೆ ಒಂದೇ ದಿನದಲ್ಲೇ ನಾವು ಸಂಘದಲ್ಲಿ ಪ್ರತಿನಿಧಿಗಳು ಇದ್ರೆ ಸೈನ್ ಹಾಕಿದ್ರೆ ಅವ್ರಿಗೆ ಬೆಳಿಗ್ಗೆನೆ ಅಮೌಂಟ್ ಸಿಗುತ್ತೆ ಸರ್. ನಾವು ಬೇರೆ ಕೇಳೋ ಅವಶ್ಯಕತೆ ಇರಲ್ಲ. ಅದರಿಂದಲೂ ಸಂಘಗಳು ಮಹಿಳೆಯರಿಗೆ ಬಹಳ ಅನುಕೂಲ ಕೊಡ್ತಾ ಇದೆ ಸರ್. ಒಟ್ಟಾರೆಯಾಗಿ ಈ ತರ ಮಹಿಳಾ ಸಂಘ ಮಾಡ್ಕೊಳೋದ್ರಿಂದ ಹೆಣ್ಮಕ್ಳಿಗೆ ಅನುಕೂಲ ಇದೆ ಸರ್. ಈಗ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾವ ಮಹಿಳೆಯರು ಒಂದು, ಯಾಕಂದ್ರೆ ಒಂದು 20 ಜನ ಸೇರ್ಕೊಂಡಾಗ ಯಾವ್ದೇ ರೀತಿ ಭಿನ್ನಾಭಿಪ್ರಾಯಗಳು? ನಮ್ ಸಂಘದಲ್ಲಿ ನಾವು ಅಷ್ಟು ಸಂಘ ಮಾಡಿದ್ರು, ಯಾವ ಸಂಘದಲ್ಲೂ ಆ ತರ ಇದುವರೆಗೂ ಆಗಿಲ್ಲ ಸರ್. ನಾವು 3 ಟೈಮ್ ನಮ್ದು ಸಮಪಾಲು ತಗೊಂಡಿದೀವಿ ಸರ್. 65,000-80,000 ತನಕ ನಾವು ಬಹಳ ವರ್ಷ ಸರ್ ಒಬ್ಬೊಬ್ರಿಗೆ ಅಷ್ಟು ಬಂದಿದೆ ಸರ್. ಯಾವ್ದ್ರಲ್ಲೂ ತೊಂದರೆ ಇಲ್ದಂಗೆ ನಾವು ಮಾಡ್ಕೊಂಡು ತೋಗ್ತಿದೀವಿ ಸರ್. ಮತ್ತೆ ಕೃಷಿ ಜೊತೆಗೆ ಏನಾದ್ರು ಉಪಕಸಬುಗಳು ಮಾಡಿದ್ರೆ ಮಂತೆ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಾರೆ, ಏನಾದ್ರು ಉಪಕಸಬುಗಳು ಅಳವಡಿಸಿಕೊಂಡಿದ್ರೆ? ಹೈನುಗಾರಿಕೆ ಮಾಡೋದು, ಕುರಿ ಕೋಳಿ ಸಾಕಾಣಿಕೆ ಮಾಡೋದು, ಅಥವಾ ಟೈಲರಿಂಗ್ ಮಾಡೋದು, ಬೇರೆ ಏನಾದ್ರು? ನಾವು ಟೈಲರಿಂಗ್ ಮಾಡ್ತೀವಿ ಸರ್. ನೀವು ಟೈಲರಿಂಗ್? ನಾನು ಅಲೆ ಬಹಳ ಈಗ 25 ವರ್ಷದಿಂದಲೂ ನಾನು ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ರ? ಅದರಲ್ಲೂ ಇದನ್ನು ಮಾಡ್ತಿದ್ದೀನಿ ಸರ್. ಟೈಲರಿಂಗ್ ಅಂದ್ರೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಹೊಲಿಯೋದ? ಸರಿ, ಹೆಣ್ಮಕ್ಳದಷ್ಟೇ ಬಟ್ಟೆ. ಎಲ್ಲಿ ತರಬೇತಿ ತಗೊಂಡಿದ್ರಮ್ಮ? ನಾವು ನಮ್ಮೂರಲ್ಲೇ ಸರ್, ಬುರ್ಜಿನರಪ್ಪ ತಲೆನೆ ಪಂಚಾಯತಿಯಿಂದಲೇನೆ ಒಬ್ಬ ಟೀಚರ್ನ ಗುರುತಿಸಿದ್ರು ಸರ್. ಇನ್ನ ನಮ್ ಮದುವೆಗಿನ್ನ ಮುಂಚೆನೆ ಸರ್ ಅಲ್ಲೇನೆ ಕಲ್ತಿದ್ದೆ ಸರ್. ಸರ್ ಏನೇನು ಹೊಲಿತ್ರ? ಚೂಡಿದಾರು, ಬ್ಲೌಸು, ಮತ್ತೆ ಯೂನಿಫಾರ್ಮ್, ಕ್ಲಾಸ್ ಯೂನಿಫಾರ್ಮ್ ಟೀಚರ್ಸ್ ನನಗೆ ಹೇಳ್ತಾರೆ ಸರ್. ಯೂನಿಫಾರ್ಮ್ ಹೊಲಿತೀನಿ ಸರ್, ಒಟ್ಟು ಲೇಡೀಸ್ ಅಷ್ಟೇ ಸರ್. ಲೇಡೀಸ್ ಕೆಲಸ ಎಲ್ಲ ಮಾಡ್ತಾರೆ. ಈಗ ಲೇಡೀಸ್ ಕೆಲಸಕ್ಕೂ ಸಾಕಷ್ಟು ಬೆಲೆ ಇದೆ. ಈಗ ಒಂದ್ ಜಾಕೆಟ್ ಹೊಲ್ದ್ರೆ 200 ರೂಪಾಯಿ 300 ರೂಪಾಯಿ ಅಂತೆಲ್ಲ ಹೇಳ್ತಾರೆ. ಹಂಗಾಗ್ಬಿಟ್ಟು ಒಳ್ಳೆ ನನಗೆ ತುಂಬಾ ಲಾಭದಾಯಕ ಕೊಟ್ಟಿದೆ ಸರ್, ತುಂಬಾ ಲಾಭವಾಗಿ ಇದೆ ಸರ್. ಅದರಿಂದ ನಾನು ಸಾಕಷ್ಟು ಮಹಿಳೆಯರಿಗೆ, ಖಾಲಿ ಕುಂತಿರ್ತಕ್ಕಂಥವ್ರಿಗೆ ನಾನು ಹೇಳದೆ ಅದು, ಕೂಲಿ ಮಾಡಿದ್ರೆ ದಿನ ಇಡೀ ಮಾಡಿದ್ರೆ ನಿಮ್ಗೆ 200 ರೂಪಾಯಿ ಕೂಲಿ ಕೊಡ್ತಾರೆ. ನೀವು ಮನೆಯಲ್ಲಿ ಆರಾಮಾಗಿ ಮನೆಗಳನ್ನೆಲ್ಲ ನೋಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಮತ್ತೆ ಇದನ್ನ ಕಸುಬು ಮಾಡಿದ್ರೆ ನೀವು ಡೈಲಿ 500-600 ರೂಪಾಯಿ ನೀವು ಕುಂತಲ್ಲೇ ದುಡಿಬಹುದು, ಮಾಡ್ಕೊಳ್ರಿ ಇದನ್ನ ಅಂತ ನಾನು ಗೊತ್ತಿದ್ದರಿಗೆ, ನನಗೆ ಅಕ್ಕಪಕ್ಕದವರಿಗೂ ನಾನ್ ಕಲ್ತೀನಿ ಅಂತ ನಾನೇನು ಅದನ್ನ ಕಸುಬು ಮುಚ್ಚಿಟ್ಕೊಳ್ಳ ಸರ್, ಹೇಳ್ಕೊಡ್ತೀನಿ ನಾನು, ಅದನ್ನು ಮಾಡ್ತೀನಿ ಸರ್. ಎಷ್ಟು ಮಿಷಿನ್ ಇದಾವೆ? ಒಂದೇ ಮಿಷಿನ್ ಸರ್, ನಾನು ಅವರಿಗೆ ನಾನು ತರಬೇತಿ ಹೇಳ್ಕೊಡ್ತಿರ್ತೀನಿ, ಇಂಥ ಕಡೆ ಹೋಗಿ ಕಲ್ತ್ ಬರ್ರಿ, ನಿಮಗೆ ಗೊತ್ತಾಗ್ದಿದ್ ಬಂದು ನಾನು ಕೇಳ್ರಿ, ನಾನು ತೋರಿಸ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಸರ್. ಒಟ್ಟು ಹೆಣ್ಮಕ್ಳಿಗೆ ಖಾಲಿ ಇರಬೇಡ್ರಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ. ನನಗೆ ವಿದ್ಯಾಭ್ಯಾಸ ಕಮ್ಮಿ ಇದ್ರು ನನಗೆ ಇದರಲ್ಲಿ ಬಹಳ ಚೆನ್ನಾಗಿ ನನಗೆ ಅನುಭವ ಆಗಿದೆ ಸರ್, ಟೈಲರಿಂಗ್ ಅಲ್ಲಿ ನಾನು ಇದನ್ನೇ ಅಳವಡಿಸ್ಕೊಂಡಿದ್ದೀನಿ ಸರ್. ಅಂದ್ರೆ ನೀವೀಗ ಬಟ್ಟೆ ಹೊಲಿಯೋ ಮಿಷಿನ್ ಒಂದೇ ಇಟ್ಕೊಂಡಿದ್ದೀನಿ? ಒಂದೇ ಇಟ್ಕೊಂಡಿದ್ದೀನಿ ಸರ್, ಒಂದ್ರಲ್ಲೇ ನಾನು ಅಷ್ಟು ನಮೂನಿ ನಾನು ಇದ್ ಮಾಡ್ಕೊತೀನಿ. ಈ ಜಿಗ್ ಜಾಗ್ ಮಿಷಿನ್ ತಗೊಂಡ್ರೆ ಅದಕ್ಕೆ ಪಾಲ್ಸ್ ಕಟ್ಟೋದು, ಜಿಗ್ ಜಾಗ್ ಪಾಲ್ಸ್ ನಾನು ಎಲ್ಲ ಮಾಡ್ತೀನಿ ಸರ್. ಏನ್ ಜಿಗ್ ಜಾಗ್ ಒಂದು ನಾನು ಅದು ಎರಡೆರಡು ಮಿಷಿನ್ ಇಟ್ಕೊಳ್ಳೋದು ಬೇಡ ಅಂತೇಳಿ ನಾನೇ ಹೇಳಿ ಒಂದ್ ಮಿಷಿನ್ ಕೊಡ್ಸಿದ್ದೀನಿ ಸರ್. ಅಂದ್ರೆ ಬೇರೆಯವರಿಗೆ ಅವ್ರ ಮುಖಾಂತರ ನಾನು ಜಿಗ್ ಜಾಗ್ ಒಂದು ಅದನ್ನು ಮಾಡಿಸ್ತೀನಿ ಸರ್, ನನ್ನಿಂದಲೇನೆ ಅವ್ರ ತೆಗೆ ಕೊಟ್ಟು ಮಾಡಿಸ್ತೀನಿ ಸರ್. ನಾನು ಒಂದೇ ಮಿಷಿನ್ ನಲ್ಲಿ ಅಷ್ಟು ನಾನು ಬಂಡವಾಳ ತಗೊಂಡಿದ್ದೀನಿ ಸರ್. ಈಗ ಇದೆಲ್ಲ ಬಟ್ಟೆ ಹೊಲಿಯಲಿಕ್ಕೆಲ್ಲ ಮೆಟೀರಿಯಲ್ ಬೇಕಾಗತ್ತೆ, ದಾರ, ಗುಂಡಿ, ಉಕ್ಸು ಇವೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರ? ಬೆಂಗಳೂರಿಂದ ನಾವು ಹೋಲ್ಸೇಲ್ ದರದಲ್ಲೇ ತರ್ತೀವಿ ಸರ್. ಇಲ್ಲಿ ಚಿತ್ರದುರ್ಗದಲ್ಲಿ ಎಲ್ಲ, ಚಿತ್ರದುರ್ಗದಲ್ಲಿ ಏನ ಎಮರ್ಜೆನ್ಸಿ ಅಂದ್ರೆ ತರ್ತೀನಿ ಸರ್. ಅಲ್ಲಿ ನಮ್ಮ ಹುಡುಗರು ಇದಾರೆ ಸರ್ ಕೆಲಸದಲ್ಲಿ, ಅಲ್ಲಿರ್ದಾಗ ನಾವು ಹೋಗಿರ್ತೀವಲ್ಲ, ನನಗೆ ಏನ್ ಐಟಮ್ ಬೇಕಾ ನಾನು ಬರುವಾಗ ತಂದ್ಬಿಡ್ತೀನಿ ಸರ್. ವರ್ಷಕ್ಕಾಗಷ್ಟು ಏನ್ ಅತಿ ಕಮ್ಮಿ ಇತ್ತು ಅಂದ್ರೆ ನಾನು ಅಲ್ಲಿ ಅವಾಗ ಹೋಗಕ್ ಆಗಲ್ಲ ಅಂದ್ರೆ ಮಾತ್ರ ದುರ್ಗದಲ್ಲಿ ತರ್ತೀನಿ ಸರ್, ದುರ್ಗದಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ತರ್ತೀನಿ ಸರ್. ಈಗ ನಾವು ದುರ್ಗದಲ್ಲಿ ತಗೊಳೋದಕ್ಕೂ ಬೆಂಗಳೂರಲ್ಲಿ ತಗೊಳ್ಳೋದಕ್ಕೆ ರೇಟ್ ನಲ್ಲಿ ಏನಾದ್ರು ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಇದೆ ಸರ್. ನಾವು ಅಲ್ಲೇ ತಗೊಂಡ್ರೆ ಉಳಿತಾಯ ಆಗುತ್ತೆ ಸರ್. ಅಂದ್ರೆ ನಾವು ಅದಕ್ಕಾಗಿ ಹೋದ್ರೆ ನಮಗೆ ಅದೇನು ಉಳಿಯಲ್ಲ ಸರ್. ಏನೋ ಹೋಗಿರ್ತೀವಲ್ಲ ನಮ್ಮ ಸಂಬಂಧಿಕರ ಮನೆ ಅಂತಂದು ಹೋದಾಗ ಅವ್ರು ಅಲ್ಲೆಲ್ಲ ಗೊತ್ತಿರುತ್ತೆ ಸರ್, ಹೋಲ್ಸೇಲ್ ಅಂಗಡಿಗಳು ಅಂತ ಕರ್ಕೊಂಡು ಹೋಗಿ ಅಲ್ಲೆಲ್ಲ ತಂದ್ರೆ ನಮ್ಗೆ ಅದು ಒಂದ್ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಸರ್. ಈಗ ಜಾಕೆಟ್ ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ಜಾಕೆಟ್ ಹೊಲಿಬಹುದಮ್ಮ? ನನ್ ಮನೆ ಕೆಲಸ ಮಾಡ್ಕೊಂಡು ರೈತರ ಕೆಲಸನು ಮಾಡಿ ಡೈಲಿ 4 ಬ್ಲೌಸ್ ಹೊಲಿತೀನಿ ಸರ್. 4 ಬ್ಲೌಸ್ ಸರ್. ಒಂದ್ ಬ್ಲೌಸ್ ಎಷ್ಟು ಚಾರ್ಜ್ ಮಾಡ್ತೀರ? ಒಂದ್ ಬ್ಲೌಸಿಗೆ 200 ರೂಪಾಯಿ ಮಾಡ್ತೀನಿ. 200 ರೂಪಾಯಿ ಮಾಡ್ತಾರೆ ಅಂದ್ರೆ ಸಿಂಗಲ್ ಜಾಕೆಟ್ ಅಥವಾ ಲೈನಿಂಗ್ ಹಾಕಿ? ಲೈನಿಂಗ್ ಹಾಕಿದ್ದು ಅಂದ್ರೆ 200 ರೂಪಾಯಿ ಸರ್. ಡಿಸೈನ್ ಎಲ್ಲ ಮಾಡಿದ್ರೆ 500 ತನಕ ನಾನು ತಗಂತೀನಿ ಸರ್. ಅದಕ್ಕೆಲ್ಲ ಲೇಸ್ಗಳು ಹಚ್ಚಿ ಏನಾರ ಡಿಸೈನ್ ಮಾಡಿ ವರ್ಕ್ ಮಾಡಿದ್ದು ಏನಾದ್ರೂ ಅದ್ರಾಗೆ ಮಾಡಿ ಎಲ್ಲಾ ಮಾಡಿದ್ರೆ 500 ರೂಪಾಯಿ ಅಂತ ತಗಂತೀನಿ ಸರ್ ಒಂದ್ ಬ್ಲೌಸಿಗೆ. ಹಳ್ಳಿಗಳಲ್ಲಿ ಅಷ್ಟೊಂದು ಕೂಲಿ ಕೊಡ್ತಾರೆ ಸರ್? ಕೊಡ್ತಾರೆ. ಇನ್ನ ಸಿಟಿಗಿನ್ನ ಹಳ್ಳಿನೇ ನಮಗೆ ಬೆಟ್ರ್ ಸರ್. ಚೆನ್ನಾಗಿ ಅವ್ರೇನ್ ಅರ್ಜೆಂಟ್ ಅಂತಂದ್ರೆ ಒಟ್ಟು ಹಳ್ಳಿಯಲ್ಲಿ ಆಗಿನ ಹಬ್ಬಕ್ಕೆ ತಗೊಂಡಿರೋದು ಹಾಗೇ ತೊಟ್ಕೋಬೇಕು ಅನ್ನೋದು ಆಸೆ ಜಾಸ್ತಿ ಇರುತ್ತೆ ಸರ್. ಪೇಟೆಯವ್ರಿಗೆ ಹಂಗ ಗೊತ್ತಿಲ್ಲ, ಹಳ್ಳಿಯಲ್ಲಿ ಆಗಿರುತ್ತೆ ಸರ್. ಹಂಗಾಗಿ ನಮ್ಗೇನು ಡೈಲಿ ಇದಕ್ಕೇನು ತೊಂದರೆ ಇಲ್ಲ ಸರ್. ಕರೆಕ್ಟ್ ಆಗಿ ನಮ್ಗೆ ದಿನಕ್ಕೆ 4-5ಕ್ಕೇನು ಕಮ್ಮಿ ಇಲ್ಲ ಸರ್. ನಾವು ಮಾಡ್ತಲೇ ಇರ್ತೀವಿ, ಮನೆ ಕೆಲಸ ಮಾಡ್ಕೊಂಡು ನಾನು ಅಷ್ಟು ಮಾಡ್ತೀನಿ. ಈಗ ಒಂದು ಜಾಕೆಟ್ಗೆ 200-500 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ? ನಮ್ದೇನು ದಿನಕ್ಕೆ ಅಂದ್ರೆ ನಾನು ಖರ್ಚು ಮಾಡಿದ್ರೆ ಒಂದು 20 ರೂಪಾಯಿ ನಾನು ಖರ್ಚು ಮಾಡ್ಬೋದು ಸರ್. ದಾರ, ಉಕ್ಸು ಸೇರಿ ಲೈನಿಂಗ್ ಅದೇನಾದ್ರು ಸಪರೇಟ್ ಆದ್ರೆ ಏನ್ ಬಲ್ ಅಂದ್ರೆ ಒಂದು 50 ರೂಪಾಯಿ ನಾನು ಖರ್ಚು ಮಾಡ್ಬೋದು ಸರ್. ಖರ್ಚು ಬರುತ್ತೆ 50 ರೂಪಾಯಿದಾಗೆ ನಾನು ಅಷ್ಟು ಸೇವ್ ಮಾಡ್ಬೋದು. ಅಂದ್ರೆ ನಾವು ಬೇರೆ ಒಂದು ಕಸುಬುಗಳಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಕಡಿಮೆ, ಲಾಭನೇ ಜಾಸ್ತಿ. ಇದರಲ್ಲಿ ಟೈಲರಿಂಗ್ ಅಲ್ಲಿ ಒಂದೇ ಸರ್, ನಾವು ರೈತರದಾದ್ರೂ ಬಂಡವಾಳ ಹಾಕಿ ತೆಗಿಬೇಕು. ಇದರಲ್ಲಿ ಮಾತ್ರ ಬಹಳ ಕಮ್ಮಿ ಸರ್, ಬಂಡವಾಳ ಹಾಕೋದ್ ಕಮ್ಮಿ, ಲಾಭ ತಗೊಳ್ಳೋದು ಜಾಸ್ತಿ ಸರ್. ಈಗ ಒಂದ್ ಜಾಕೆಟ್ ಹೊಲಿಬೇಕಂದ್ರೆ ಎಷ್ಟು ಟೈಮ್ ಬೇಕಾಗತ್ತಮ್ಮ? ನಾನು 1 ಗಂಟೆ ತಗಂತೀನಿ. 1 ಗಂಟೆ? ಒಂದೇ ಗಂಟೆ ಸಾಕು ಸರ್ ನಾನು. ಈಗ ಗಂಡ್ ಮಕ್ಕಳು ಬಟ್ಟೆ ಹೊಲ್ದಾಗ ಯಾವ್ದೇ ತರ ಸಮಸ್ಯೆಗಳು ಬರೋದಿಲ್ಲ, ಸಾಕಷ್ಟೆಲ್ಲ ಲೂಸ್ ಇರುತ್ತೆ. ಈ ಗಂಡ್ ಮಕ್ಳು ಅದೆಲ್ಲ ಹೆಣ್ಮಕ್ಳು ಬಂದೇ ಬರುತ್ತೆ, ಲೂಸ್ ಆಗುತ್ತೆ ಸರ್. ತಾಳ್ಮೆಯಿಂದ ನಾನು ಎಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆಯಮ್ಮ ತೋರ್ಸು, ನಾನು ಮಾಡ್ಕೊಡ್ತೀನಿ ಅಂತೀನಿ. ಅದ್ರಾಗ ಏನ್ ಬೇಜಾರು ಪಟ್ಕೊಳ್ಳಲ್ಲ ಸರ್. ಅದು ಹೆಣ್ಮಕ್ಳದ ಅದು ಯಾವಾಗ್ಲೂ ಅದು ಸಮಸ್ಯೆ ಇರುತ್ತೆ ಸರ್. ಗಂಡ್ ಮಕ್ಳದಂದ್ರೆ ಯಾವ್ದು ಸಮಸ್ಯೆ ಇರಲ್ಲ ಗಂಡ್ ಮಕ್ಳು ಟೈಲರ್ ಇಂದ. ಹೆಣ್ಮಕ್ಳದ್ದು ಅದು ಎಲ್ಲಾ ಟೈಲರ್ಸಿಗೂ ನೀನ್ ಎಂತ ನಾನು ಸೂಪರ್ ಟೈಲರ್ ಅಂದ್ರೂ ಅದು ಸಮಸ್ಯೆ ಆಗುತ್ತೆ ಇರುತ್ತೆ ಸರ್. ಅದು ಮಾಡ್ಕೊಡ್ತೀವಿ ನಾವು ಸಮಾಧಾನದಿಂದ. ಅಂದ್ರೆ ತಾಳ್ಮೆ ಇರಬೇಕು ಸರ್, ನಿಮಗೆ ತಾಳ್ಮೆ ಇದ್ದು ಚೆನ್ನಾಗಿ ಸ್ಪಂದಿಸಬೇಕು. ಹಾ ಸರ್, ಅದ್ರಲ್ಲೇನ ಸ್ಪಂದಿಸಿದ್ರೇನೆ ಅವ್ರು ಬರೋದು. ಇಲ್ಲ ಅಂದ್ರೆ ನಾವು ಇವತ್ ಸಿಟ್ ಮಾಡ್ಕೊಂಡ್ವಿ ಅಂದ್ರೆ ಏ ಆಯಮ್ಮ ಹಿಂಗ್ ಮಾಡ್ತಾಳಪ್ಪ, ಅವಳ ತಗ ಯಾಕೆ ನಾವು ಹೋಗ್ಬೇಕು, ಇನ್ನೊಬ್ ಟೈಲರ್ ಇದಾರೆ ಅಂತ ಅಂತಾರೆ. ಆ ತರ ಏನಿಲ್ಲ ಸರ್, ನಾ ಯಾವಾಗೂ ಇಲ್ಲ. ನಾನು 25 ವರ್ಷದಿಂದ ಹೊಲಿದ್ರು, ನಾನು ಯಾವಾಗ್ಲೂ ಒಂದೇ ನಮೂನಿ. ತುಂಬಾ ಒಳ್ಳೆ ಹೆಸರು ಇದೆಯಾ ನಿಮ್ಗೆ ನಿಮ್ಮ ಊರಲ್ಲಿ? ಹಾ ಸರ್, ಚೆನ್ನಾಗಿ ಹೊಲ್ಕೊಡ್ತಾರೆ ಅಂತ. ಮಂಜಳ ಹಾಕಾದ್ರೆ ಸುತ್ತಮುತ್ತ ಹಳ್ಳಿಯಾಗ ಹೊಲಿತೀನಿ ಸರ್ ನಾನು. ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ ಸರ್, ಅಲ್ಲಿ ಸುತ್ತ ಸಿದ್ದನಹಳ್ಳಿ, ವಸ್ನಾಕರೆಟ್ಟಿ, ಬಂಡ್ಲಾರಟ್ಟಿ, ಮರಡಿಹಳ್ಳಿ ಅವೆಲ್ಲ ಹೊಲಿತೀನಿ ಸರ್. ಐಮಂಗಳ, ಐಮಂಗಳದಾಗೂ ಬರ್ತಾರೆ ಸರ್. ಎಷ್ಟು ಜನ ಇದಾರೆ ನಿಮ್ಮೂರಲ್ಲಿ ಎಲ್ಲ ಹೊಲಿಯಾರ? ಹೊಲಿಯಾರ್ ಬಹಳ ಜನ ಇದಾರೆ ಸರ್. ಮತ್ತಿದ್ರಲ್ಲಿ ಕಾಂಪಿಟೇಷನ್ ಇಲ್ವ? ನನಗೇನು, ನಾನು ಯಾರಿಗೂ ನಾನು ತಂದ್ಕೊಡ್ರಿ ಅಂತ ನಾನು ಯಾರಿಗೂ ಕೇಳಲ್ಲ ಸರ್. ನನಗೆ ಯಾವಾಗ್ಲೂ ನಾವು ಮಾಮೂಲಿ ಕಸ್ಟಮರ್ ಸರ್ ಅವರು. ನಿಮ್ ಕಸಬ್ ಚೆನ್ನಾಗಿದ್ರೆ ಅವರ ಹುಡುಕಿ ಸರ್, ಅದು ಸಂಬಂಧಿಕರು ಒಬ್ಬರಿಂದ ಒಬ್ರಿಗೆ ಬೇರೆ ಊರಿಗೆ ಟಚ್ ಆಗುತ್ತೆ ಸರ್. ಅದು ಈಗ ಒಬ್ರು ಹೊಲಿಸ್ಕೊಂಡು ಹೋದ್ರು ಅಂದ್ರೆ ನಮ್ಮೂರಲ್ಲಿ ಯಾರು ಇದ್ದಾರೆ ಪಕ್ಕದೂರಾಗ ಎಲ್ಲಿ ಹೊಲಿಸಿದ್ದೆ ಅಂತಂದ್ರೆ ಹಿಂಗ್ ನಮ್ಮೂರಲ್ಲಿ ಹೊಲಿಸ್ಕೊಂಡು, ನಂದು ತಾಂಡಾಗ ಹೊಲಿಸ್ಕೊಂಡು ಹೋಗು ಅನ್ನೋದು ಒಂದ್ಸತಿ. ಮತ್ ಅವರೇ ಬರೋದು ಹುಡ್ಕೊಂಡು, ಮರಡಿಹಳ್ಳಿ ಬಹಳ ಬರೋದು ಸರ್ ಎಲ್ಲ ಒಟ್ಟು. ಯಾವ್ದೇ ಒಂದು ಕಸಬಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಮಂಜುಳ 200 ರೂಪಾಯಿ ಬ್ಲೌಸ್ ಹೊಲಿದ್ರೆ ನಾವು 150 ರೂಪಾಯಿ ಹೊಲಿತೀವಿ. ಇದಾರೆ ಸರ್, ಅಂತಾರೆ ಇದಾರೆ, ಬರೇ 150 ಅಲ್ಲ 120 ಕೊಲಿಯರು ಇದಾರೆ ಸರ್. ಆದ್ರೂ ಅವರು, ನಾನೇ ಹೇಳ್ತೀನಿ ಯಾರಾದ್ರೂ ಅಕಸ್ಮಾತ್ ಹಿಂಗ್ ಬಂದವ್ರಿಗೆ ಅಲ್ಲಿ ಹೊಲಿತಾರ ಹೋಗಮ್ಮ ನಾನು ಬಿಜಿ ಇದ್ದೀನಿ ಅಂತಂದ್ರೆ, ಇಲ್ಲ ಅಕ್ಕ ನೀವು ಹೊಲಿಬೇಕು ಅಂತ ಕೇಳ್ತಾರೆ ಸರ್. ಬಹಳ ವರ್ಷದಿಂದ ನಾನು ಟೈಲರ್ ಇದ್ದೀನಿ ಸರ್, ಆದ್ರೂ ಹೆಸರು ಮಾತ್ರ ಚೆನ್ನಾಗಿ ಉಳಿಸ್ಕೊಂಡಿದ್ದೀನಿ ಸರ್ ಟೈಲರಿಂಗ್. ಈಗ ಹೆಸರು ಉಳಿಸಬೇಕಂದ್ರೆ ಚೆನ್ನಾಗಿ ಹೊಲ್ಕೊಡ್ಬೇಕು, ಹೊಲ್ಕೊಡ್ಬೇಕು ಸರ್, ಚೆನ್ನಾಗಿ ಸ್ಪಂದಿಸಬೇಕು, ಚೆನ್ನಾಗಿ ಮಾತಾಡ್ಬೇಕು ಸರ್. ಈ ತರ ಎಲ್ಲ ಇದ್ದಾಗ ಒಂದು ಜನಗಳನ್ನ ಒಂದು ಬಡವರು ಅಂತ ಬಂದವರಿಗೆ ನಾನು ಕೆಲವೊಬ್ಬರಿಗೆ ಹಂಗೇನೆ ಬೇಕಾದ್ರೂ ನಾನು ಇದ್ ಮಾಡ್ಕೊಡ್ತೀನಿ ಸರ್. ಬಡವರು ಅಂದ್ರೆ ಅಜ್ಜಿ ಅಂತವ್ರಿಗೆ, ಅಜ್ಜಿ ಅಂತವ್ರಿಗೆ, ಅವ್ರಿಗೆಲ್ಲ ಸ್ವಲ್ಪ ಕಷ್ಟದಾಗಿರೋ ನನಗೆ ಗೊತ್ತಿರುತ್ತೆ ಸರ್ ಅವ್ರ ಬಗ್ಗೆ ಎಲ್ಲ. ಅಂತವ್ರಿಗೆ ನಾನೇನು ಇಷ್ಟೆ ಅಂತ ಕೇಳೋದಿಲ್ಲ ಸರ್. ಅದೇ ಅದೇ, ಯಾವ ಸಮಯದಲ್ಲಿ ನಿಮಗೆ ಹೆಚ್ಚು ಕೆಲಸ ಇರುತ್ತಮ್ಮ? ಹಬ್ಬಗಳ ಟೈಮಲ್ಲಿ ಕೆಲಸ ಜಾಸ್ತಿ ಅಂದ್ರೆ ಹಳ್ಳಿಲಿ ಹಬ್ಬಗಳು ಟೈಮಲ್ಲಿ ಸ್ವಲ್ಪ ಬಿಜಿ ಇರುತ್ತೆ ಸರ್. ಹಬ್ಬ ಆದ್ಮೇಲೆ ಜಾಸ್ತಿ ಇದೇನು ಇರುತ್ತೆ ಸರ್. ಹಬ್ಬ ಆದ್ಮೇಲೆ ಒಂದ್ ತಿಂಗಳ ತನಕ ತಂದಿರೋ ಹೊಸ ಬಟ್ಟೆ ಕೆಲವರು ಹೊಲಿಸಿ ಹಾಕ್ಬಾರ್ದು, ಹಬ್ಬ ಆದ್ಮೇಲೆ ಹಾಕ್ಬೇಕು ಅನ್ನೋರು ಇರ್ತಾರೆ. ಹಬ್ಬ ಟೈಮಲ್ಲೇನೆ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ ಅಂದ್ರೆ ಆಷಾಢ ಅಂತಾರಲ್ಲ, ಆ ಟೈಮಲ್ಲಿ ಕೆಲಸ ಕಡಿಮೆ ಇರುತ್ತೆ. ಅವಾಗ ಸ್ವಲ್ಪ ಇರುತ್ತೆ ಸರ್, ಅಷ್ಟೇನಿರಲ್ಲ. ಅವಾಗೇನ್ ಅಷ್ಟು ಬಟ್ಟೆಗಳು ಯಾರು ತಗೊಳಲ್ಲ ಸರ್. ಹಂಗಾಗಿ ನಮಗ್ ಹಿಂದಿನ ಸ್ಟಾಕ್ ಇರುತ್ತಲ್ಲ ಸರ್, ನಾವ್ ಹೊಲಿತಾ ಇರ್ತಿವಿ. ಒಂದೇ ಸರಿ ಹಬ್ಬಕ್ಕೆಲ್ಲ ಹೊಲ್ದ್ ಕೊಡಕ್ ಆಗಿರಲ್ಲ, ಒಂದ್ ಕೊಡ್ತೀನಿ ಇನ್ನ ಇದ್ದಿರ್ಲಿ ಅಂತ ಮಿಕ್ಕಿಸ್ಕೊಂಡಿರ್ತೀವಲ್ಲ, ಅದನ್ನ ನಾವು ಒಟ್ಟು ಯಾವಾಗೂ ನನಗೇನು ಡೈಲಿ ಹೊಲಿಯಕ್ಕೆ ತೊಂದ್ರೆ ಇಲ್ಲ ಸರ್, ಇದ್ದೇ ಇರುತ್ತೆ ಸರ್. ತುಂಬಾ ಜಾಸ್ತಿ ಕೆಲಸಗಳಂದ್ರೆ ಯುಗಾದಿ, ದೀಪಾವಳಿ, ಅಲ್ಲಿ ಒಂದ್ ನಮ್ಮೂರ ಹತ್ರ ಗಟ್ಟಿ ಇದೆ ಸರ್, ಅಲ್ಲಿ ಅವರು ಜಾಸ್ತಿ ಕಸ್ಟಮರ್ ಬರ್ತಾರೆ ಸರ್. ಅವರು ಒದಿಕೇರಿ ಜಾತ್ರೆ ಅಂತ ಟೈಮಲ್ಲಿ ರಾಮನವಮಿ ಅವೆಲ್ಲ ಅವರಿಗೆ ಬಹಳ ಇದು ಇದ್ದಂಗ, ಯುಗಾದಿಗಿನ್ನ ಅವು ಜಾಸ್ತಿ ಚೆನ್ನಾಗಿ ಮಾಡ್ತಾರೆ ಸರ್. ಆ ಟೈಮಲ್ಲಿ ಸ್ವಲ್ಪ ಬಿಜಿ ಇರ್ತೀವಿ. ಬಿಜಿ ಇರ್ತಾರ. ಈಗ ಈ ಕೃಷಿ ಬದುಕು ಮಾಡ್ಕೊಂಡು ಮನೇಲೂ ಹೆಣ್ಮಕ್ಳಿಗೆ ಸಾಕಷ್ಟು ಕೆಲಸ ಇರುತ್ತೆ, ಅಡಿಗೆ ಮಾಡೋದು, ಬಟ್ಟೆ ಎಲ್ಲ ನಾನೇ, ಪ್ರತಿಯೊಂದು ನಮ್ಮ ಮನೆ ನಾನೇ ಮಾಡ್ಬೇಕು ಸರ್. ಮತ್ತೆ ಬಟ್ಟೆ ಹೊಲಿಯಲಿಕ್ಕೆ ಟೈಮ್ ಸಿಗುತ್ತೆ? ಸಿಗುತ್ತೆ ಸರ್. ನಾನು ಅದರಲ್ಲೂ 5 ನಿಮಿಷ, ನಾನು ಬೆಳಿಗ್ಗೆ 6 ಗಂಟೆ 6:30 ಇಲ್ದಲ್ಲೇ ನಾನು ಎದ್ದಾಳಲ್ಲ ಸರ್. ಅಷ್ಟೊತ್ತಿಗೆ ಎದ್ರೆ ರಾತ್ರಿ 10 ಗಂಟೆವರೆಗೂ ನಾನು ಒಂದಾಗ್ತಲ್ಲೊಂದು ನಾನು ಇಷ್ಟಿಷ್ಟು ಗಂಟೆಗೆ ಇಷ್ಟಿಷ್ಟು ನಾನು ಮಾಡಲೇಬೇಕಂತ ನಾನು ಗುರ್ತು ಮಾಡ್ಕೊಂಡಿರ್ತೀನಿ ಸರ್. ಅಷ್ಟು ಕೆಲಸ ನಾನು ಮಾಡೇ ಮಾಡ್ತೀನಿ. ದಿನಕ್ಕೆ ಇಷ್ಟು 3 ಹೊಲಿಬೇಕಂದ್ರೆ 3 ಹೊಲ್ದೇ ಹೊಲಿತೀನಿ ಸರ್. ಇಷ್ಟು ಗಂಟೆಗೆ ಹೊಲಿತೀನಿ ಅಂತಂದ್ರೆ ಅಷ್ಟು ಗಂಟೆಗೆ ಹೊಲಿತೀನಿ ಸರ್. ನಿಮ್ಗೆ ಯಾರಾದ್ರೂ ಕಲೀಲಿಕ್ಕೆ ಬರಲ್ವಾ ಹುಡುಗರಲ್ಲಿ? ಕೇಳ್ತಾರೆ ಸರ್, ನನಗೆ ಅದು ಕಲ್ಸಕ್ಕೆ ನನಗೆ ತಾಳ್ಮೆ ಇಲ್ಲ, ನಂದು ಒಂದು ಕೆಲಸ ಅಲ್ಲ. ಈಗ ನಾನು ಮನೆಗೆ ಯಾರಾದರೂ ಬಂದ್ರೆ ಅಂದ್ರೆ ನಾನು ಮನೆಗೆ ಕೆಲಸ ಮಾಡಕ್ ಹೋಗ್ಬೇಕು ಒಳಗೆ, ಹಂಗಾಗಿ ನನಗೆ ಕಲ್ಸಕ್ಕಲ್ಲ. ನೀವು ಕಲ್ತು ಬರ್ರಿ, ಬರದೇ ಇದ್ದದನ್ನ ನಾನು ಹೇಳ್ಕೊಡ್ತೀನಿ ಅಂತ ಈಗಲೂ ಕಲಿಸ್ತೀನಿ ಸರ್. ಹಂಗೆ ಸ್ಟಾರ್ಟಿಂಗ್ಲಿಂದ ನಾನು ಇಂಥ ಕಡೆ ಹೋಗ್ರಿ, ನೀವು ಕಲ್ತು ಬರ್ರಿ, ಮಿಕ್ಕಿದ್ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಸರ್. ತೋರಿಸ್ಕೊಡ್ತೀನಿ ಬಂದ್ರೆ. ನಾನೇನು ಅದು ಬಂದಿರೋದು ನಾನು ಒಬ್ರಿಗೆ ಹೇಳ್ಬಾರ್ದಂತ ನಾನೇನು ಆ ಥರ ನಾನು ಅನುಭವ ತಗೊಂಡಿದ್ದೀನಿ ಸರ್. ನಮ್ಮೂರಲ್ಲೇ ಒಬ್ರು ಇದ್ರು, ಅವ್ರ ಕಡೆ 4 ದಿನ ಅಡ್ಡಾಡಿ ಇವಾಗ ಬಾ ನಾಳೆ ಬಾ ನಾನು ತೋರಿಸ್ಕೊಡ್ತೀನಿ ಅಂದ್ರೆ ನನಗೆ ಅಷ್ಟೊಂದು ಅನುಭವ ಇರಲಿಲ್ಲ ಮುಂಚೆ. ಹೋಗಿ ಮತ್ತೆ ಕೊನೆಗೆ ಅವ್ರು ಹೇಳ್ಕೊಡ್ಲಿಲ್ಲ ಸರ್ ಆ ಚಲಕ್ಕೇನೆ ನಾನು ಇವತ್ತಿನ ದಿವಸ ನಾನು ಇಷ್ಟೊಂದು. ಹಂಗಾಗಿ ನಾನು ಅನುಭವ ಪಟ್ಟದ್ದು ಬೇರೆಯವ್ರಿಗೆ ಆಗ್ಬಾರ್ದು ಅಂತ ನನಗೆ ಬಂದಿದ್ನ ಯಾರನ್ನ ಕೇಳಿದ್ರೆ ನಾನು ಕೂತು ಅವ್ರಿಗೆ ಹೇಳ್ಕೊಡ್ತೀನಿ ಸರ್. ಈ ಕಾರ್ಯಕ್ರಮ ಕೇಳುವಂತ ಮಹಿಳೆಯರು ನಾವು ಈಗ ಟೈಲರಿಂಗ್ ಕಲಿಬೇಕಂದ್ರೆ ಎಷ್ಟು ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಎಷ್ಟು ದಿನದಲ್ಲಿ ಕಲಿಬಹುದಮ್ಮ? ಅದು 6 ತಿಂಗಳ ಕೋರ್ಸ್ ಇದೆ ಸರ್. ಎಲ್ಲವೂ ಕಲಿಬಹುದ? ಹ್ಮ್ ಸರ್. ಅಂದ್ರೆ ನಾವು ಅನುಭವ ಬರ್ಬೇಕು, ಅವ್ರ ಮೇಲೆ ಆಸಕ್ತಿ ಇರಬೇಕು. ಹಾ ಸರ್, ಆಸಕ್ತಿ ಮುಖ್ಯ ಸರ್ ಅದಕ್ಕೆ. ಹೌದು, ಅನುಭವ ಒಂದೇ ಅಲ್ಲ, ಆಸಕ್ತಿ ಇರ್ಬೇಕು ಸರ್ ಅದಕ್ಕೆ. ವಿದ್ಯಾಭ್ಯಾಸ ಇರಬೇಕಾಗತ್ತ? ಅದಕ್ಕೇನ್ ವಿದ್ಯಾಭ್ಯಾಸ ಏನ್ ಬೇಕಿಲ್ಲ ಸರ್, ನಾನು SLC ಅಷ್ಟೇ ಮಾಡಿರೋದು. ಅದಕ್ಕೆ ಆಸಕ್ತಿ ಮುಖ್ಯ ಸರ್. ಸರ್, ಎಷ್ಟೋ ಜನ ಅದು ವಿದ್ಯಾಭ್ಯಾಸ ಏನು ಇಲ್ದರೇನೆ ಇವತ್ತಿನ ದಿವಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಬರೀ ಟೈಲರಿಂಗ್ ಒಂದೇ ಮಾಡ್ತಾರೆ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬ್ಲೌಸು, ಸೀರೆಗಳು ಅವನ್ನೆಲ್ಲ ಇಟ್ಕೊಂಡ್ರೆ ಅದು ಅನುಕೂಲ ಆಗುತ್ತಲ್ಲ, ಮಾರಾಟ ಮಾಡ್ಬೋದಲ್ಲ, ಯಾಕೆ ಮಾಡ್ಬೋದು? ಅದು ಫಾಲು ಲೈನಿಂಗ್ ಅಷ್ಟೇ ಮಾಡ್ತೀನಿ ಸರ್. ನಾನು ಫಾಲು ಲೈನಿಂಗು ಕುಚ್ಚು ಲೇಸು ತಂದಿಟ್ಕೊಂಡಿನಿ ಸರ್. ದಾರ ಅಂದ್ರೆ ಟೈಲರಿಂಗ್ಗಳು ಯಾರು ಬೇಕಾದ್ರೆ ಬಂದು ತಗೊಂಡೋಗ್ತಾರೆ ಸರ್. ಅದ್ ಬಿಟ್ರೆ ನನಗೆ ಇದನ್ನೇ ಮಾಡಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಸರ್ ನನಗೆ ಬಂದರೇನೆ. ಅದ್ರ ಜೊತೆ ಇದು ಇಟ್ಕಮ್ಮ ತಗೊಂತಾರೆ. ಆದ್ರೆ ಸರ್ 1 ಸೀರೆ ಮಾರ್ಬೇಕಂದ್ರೆ ನಮಗೆ ಬೊಲ್ಲು ಅಂದ್ರೆ 100 ರೂಪಾಯಿ ಲಾಭ ಸಿಗ್ಬೋದು. ಅವ್ರಿಗೆ ತೋರಿಸಿ ಎತ್ತಿ ಕಷ್ಟತಿ ನಾನೊಂದು ಬ್ಲೌಸ್ ಹೊಲ್ದು ನಾನು 200 ರೂಪಾಯಿ ದುಡಿಮೆ ಮಾಡ್ತೀನಿ ಸರ್, ನನಗದ್ ಬೇಡ. ಹಾ ಸರ್, ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ನಾನು ಅದನ್ನೇನು ಇಂಟ್ರೆಸ್ಟ್ ಕೊಟ್ಟಿಲ್ಲ ಸರ್. ಲೈನಿಂಗು ಫಾಲು ನನಗೆ ಬೇಕಲ್ಲ ಸರ್, ಅದಕ್ಕೋಸ್ಕರ ಇಟ್ಕೊಂಡಿದ್ದೆ. ಒಟ್ಟಾರೆಯಾಗಿ ಕೃಷಿ ಬದುಕು ಟೈಲರಿಂಗ್ ಎಲ್ಲ ಸಂತೋಷ ನೆಮ್ಮದಿ? ನಮಗೆ ತುಂಬಾ ಸಂತೋಷ ಸರ್. ಅದಿಲ್ಲ ಅಂದ್ರೆ ನನಗೆ ಎಲ್ಲಂದ್ರೆ ಹಿಂಗ್ ಊರುಗಳಿಗೆ ಬಂದಾಗ್ಲಿ ನನಗೆ ಟೈಮ್ ಕಳಿಯೋದು ಬಹಳ ಕಷ್ಟ ಸರ್ ನನಗೆ. ಅದೆಲ್ಲ ಇದ್ರೆ ನಾನು ದಿನಕ್ಕೆ ಇಷ್ಟು ಗಂಟೆಗೆ ಇಷ್ಟು ಗಂಟೆಗೆ ಇಂತಿಂತ ಕೆಲಸ ಮಾಡ್ತೀನಿ ಅಂತ ಸಂಜೆ 4 ರಿಂದ ಹೊಲಕ್ಕೆ ಹೋಗ್ತೀನಿ ಸರ್. ಹೊಲದಲ್ಲಿ ಅಲ್ಲಿ ಹೋದ್ರು ನಾನೇನ್ ಕೆಲಸ ಮಾಡ್ದಂಗ ಏನ್ ಬರಲ್ಲ. ತರಕಾರಿಗಳು ಏನಾದ್ರೂ ಇಟ್ಟಿರ್ತೀನಿ, ಮೆಣಸಿನ್ಕಾಯಿ ಬಿಡಿಸೋದಿದ್ರೆ ಎಲ್ಲನ. ಏನ್ ಕೆಲಸ ಇಲ್ಲ ಅಂದ್ರೆ ಕಳೆನಾದ್ರೂ ಕಿತ್ ಬರ್ತೀನಿ ಸರ್, 4 ಗಂಟೆಯಿಂದ ಹೋಗಿ 6 ಗಂಟೆ ತನಕ ಹೊಲ್ದಕ್ ಹೋಗ್ತೀನಿ ಸರ್. ಬಂದ ಆಮೇಲೆ ಅಡಿಗೆನೂ ಮಾಡ್ಬೇಕು ಸರ್. ಈ ಟೈಲರಿಂಗ್ ಕಲ್ತ್ರೆ ಎಲ್ಲೇನೋ ಸಂಬಂಧಿಕರ ಮದುವೆ ಫಂಕ್ಷನ್ ಯಾವ್ದಕ್ಕೂ ಅಟೆಂಡ್ ಮಾಡಕ್ಕಾಗಲ್ಲಪ್ಪ. ಪ್ರತಿಯೊಂದು ಮಾಡ್ತೀನಿ ಸರ್, ಪ್ರತಿಯೊಂದು ಮಾಡ್ತೀನಿ. ತಿರ್ಗಾ ಯಾರು ಕರೆದ್ರು ಅಲ್ಲೇ ಊರಲ್ಲೇ ಆಗ್ಲಿ ಸಂಬಂಧಿಕರು ಫಂಕ್ಷನ್ಗಳಿಗಾಗ್ಲಿ ಪ್ರತಿಯೊಂದು ಅಟೆಂಡ್ ಮಾಡ್ತೀನಿ. ನೀನು 3 ಗಂಟೆಗೆ ಬಂದ್ರೆ ಅಷ್ಟತ್ಲಿದ್ದ ಬಂದು ಒಂದು ಬ್ಲೌಸ್ ಆದ್ರೂ ಹೊಲಿತೀನಿ ಸರ್ ನಾನು. ಒಟ್ಟು ಟೈಮ್ ವೇಸ್ಟ್ ಮಾಡಲ್ಲ ಸರ್ ನಾನು. ಈಗ ಕೆಲವು ಸಾರಿ ಯೂನಿಫಾರ್ಮ್ ಎಲ್ಲ ಹೊಲ್ಕೊಡ್ತೀವಿ ಶಾಲೆ ಅಂತಂದ್ರೆ ತುಂಬಾ ಜಾಸ್ತಿ ಕೊಟ್ಟಿರ್ತಾರೆ ಯೂನಿಫಾರ್ಮ್ಸ್, ಆ ಟೈಮಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಇಲ್ಲ ನಾನು ಅವತ್ತಿಗೆ ಜಾಕೆಟ್ಗಳ್ದು ಕಮ್ಮಿ ಮಾಡ್ತೀನಿ ಸರ್. ಅಂದ್ರೆ ಎತ್ತಿಟ್ಕೊಬಿಡ್ತೀನಿ, ಅರ್ಜೆಂಟ್ ನೇವ್ ತಾಣಲ್ಲ. ಮಕ್ಳಿಗೆ ಮಾತ್ರ ಅವ್ರು ಹೇಳಿದ ಟೈಮ್ಗೆ ಎಂದು ತೊಂದರೆ ಮಾಡಿಲ್ಲ ಸರ್ ನಾನು, ಹೇಳಿದ ಟೈಮ್ಗೆ ಕೊಡ್ತೀನಿ. ಆದಷ್ಟು ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಳು ಕಮ್ಮಿ ಸರ್, ಹಂಗಾಗಿ ಏನ್ ಬಹಳ ಇರಲ್ಲ ಸರ್, ನಾನು ಮಾಡ್ಕೊಡ್ತೀನಿ. ಚೂಡಿದಾರ ಲೈನಿಂಗ್ ಸೇರಿದ್ರೆ 300 ರೂಪಾಯಿ ಹೊಲಿಲಿಕ್ಕೆ ಎಷ್ಟು ಬೇಕಾಗತ್ತಮ್ಮ ಸಮಯ? ಅದು 1.5 ಗಂಟೆಗೆ ಟಾಪು ಪ್ಯಾಂಟ್ ಹೊಲಿತೀವಿ ಸರ್. ಚೂಡಿದಾರ ಯೂನಿಫಾರ್ಮ್ ಜಾಕೆಟ್ ಎಲ್ಲವೂ ಕಲ್ತಾ ಇದ್ರ? ಎಲ್ಲ ಕಲ್ತಿದ್ರ. ಎಲ್ಲವೂ ತರಬೇತಿ ಪಡ್ಕೊಂಡಿದ್ರೆ ಹೆಂಗ್ ಮಾಡ್ತಾರೆ? ಎಲ್ಲ ತರಬೇತಿ ಅಂದ್ರೆ 6 ತಿಂಗಳ ಟ್ರೈನಿಂಗ್ ಸರ್. ಅದು ಅವ್ರಿಗೆ ಕಲ್ಸ್ಕೊಡ್ತಾರ? 6 ತಿಂಗಳಲ್ಲಿ ಅವರು ಟೀಚರ್ಸ್ ಗೆ ಮದ್ವೆ ಸೆಟ್ ಆದ ಸರ್. 3 ತಿಂಗಳಿಗೆ ಎಲ್ಲಾದನ್ನು 6 ತಿಂಗಳು ಮಾಡದ್ನ 3 ತಿಂಗಳಿಗೆ ಕಲ್ಸಿದ್ರು ಸರ್ ಅವರು. ಹಂಗಾಗಿ ನಾನು ಅವಾಗಲಸಿ ನನ್ ಕಸಬ್ ಬಿಟ್ಟಿಲ್ಲ ಸರ್. ನಮ್ದಿನ್ನ ಮದ್ವೆ ಆಗಿದ್ದಿಲ್ಲ, ಅವಾಗ್ಲಿದ್ದ ನಾನು ಕಲ್ತಿರೋ ಕಸಬು ಸರ್. ಅದು ನನಗೆ ಅದು ಇಂಟ್ರೆಸ್ಟ್ ಮೇಲೆ ಅದು ಹಂಗೆ ನನಗೆ ಈಗ್ಲೂ ನೋಡಿದ್ರೆ ಹಂಗ ಹೊಲಿತೀನಿ ಸರ್ ನನಗೆ ಇಂಟ್ರೆಸ್ಟ್ ಅದ್ರ ಬಗ್ಗೆ. ತರಬೇತಿನೂ ಬಹಳ ಏನ್ ನಾನೇನು ಯಾವಾಗೂ ತಗೊಂಡಿಲ್ಲ ಸರ್. ಈ ತರ SLC PUC ಓದಂತಾರು ಗಂಡನ ಮನೆಗೆ ಹೋಗ್ಬಿಟ್ಟು ದಿನ 200 ರೂಪಾಯಿಗೆ 250 ರೂಪಾಯಿ ಕಾಳಿಗೆ ಕೂಲಿ ಹೋಗೋ ಬದಲು ಈ ತರ ನಾನು ಅದನ್ನೇ ಹೇಳ್ತೀನಿ ಸರ್. ಬಹಳ ಜನ ಹೋಗರಿಗೆ ಹೊಲಕ್ಕೆ ಹೋಗರಿಗೆ ಅಲ್ಲ ನೀನ್ ಹೆಂಗ್ ಹೇಳ್ತಿಯಲ್ಲ ನಿನಗೆ ಲಾಸ್ ಆಗಲ್ಲ ನೀನು ಎಲ್ಲರಿಗೂ ಹೇಳ್ತಿಯಲ್ಲ ಅಂತಾರೆ. ನಂದೊಂದೇ ಹೇಳ್ಬೇಡ, ನೀನ್ ಅದನ್ನ ಕಲ್ತ್ಗ. ನೀನು ದಿನವಿಡೀ ನೀನು ಹೊಲ್ದಕ್ ಹೋಗಿ ಬೇರೆ ಹೊಲ್ದಾಗ ಕೆಲಸ ಮಾಡಿ ಬರ್ತೀಯ, ಮನೆಯಲ್ಲೇ ಇದ್ದು ನೀನು ನಿನ್ನ ಗಂಡನ್ನ ಮಕ್ಕಳನ್ನ ನೋಡ್ಕೋಬಹುದು, ಮನೆಗಿದ್ದಾರ ನೋಡ್ಕೋಬಹುದು, ಮನೆ ಮುಂದೆ ಕುತ್ಕೊಂಡಂಗು ಆಗುತ್ತೆ, 2 ಬ್ಲೌಸ್ ಹೊಲಿದ್ರೆ ನೀನ್ 400 ರೂಪಾಯಿ ದುಡಿತೀಯ, ನೀನ್ ಈ ಕಸಬ್ ಕಲ್ತ್ಗ ಅಂತ ಬಹಳ ಜನಕ್ಕೆ ನಾನು ಹೇಳ್ತೀನಿ ಸರ್. ನಾನು ಆದಷ್ಟು ನೀನು ಖರ್ಚು ಕಮ್ಮಿ, ನೀವೇನು ಇದ್ರಲ್ಲದೆ ಆಮೇಲೆ 10 ರೂಪಾಯಿ ಬೇಕು ಅಂದ್ರೆ ನೀನು ಒಬ್ಬರ ಕೈ ಬೇಡಬೇಕು, ಇದು ಇದ್ರೆ ನಿಂದು ಅವತ್ತಿಂದ ಅವತ್ತೇ ನಿನಗೆ ಏನ್ ಬೇಕೋ ನೀನ್ ಬೇಡಿದ್ದು ತಗೋಬಹುದು ಅಂತ ಸರ್ ಅಂತ ನಾನು ಹೇಳ್ತೀನಿ ಸರ್. ಬಹಳ ಜನ ಅದರಿಂದ ಬಹಳ ತೊಂದರೆ ಆಗಿ ಅನುಭವಿಸ್ತಾರೆ ಸರ್ ಹೆಣ್ಮಕ್ಳು. 10 ರೂಪಾಯಿಗೂ ಒಬ್ರು ಬೇಡ್ಬೇಕಾಗುತ್ತೆ, ಇದಿರಲ್ಲ ಸಮಸ್ಯೆ, ಕಸಬ್ ಕಲ್ತ್ಕೊರಿ ಹೆಣ್ಮಕ್ಳು ಅಂತ ಹೇಳ್ತೀನಿ ಸರ್. ಮನೇಲೆಲ್ಲ ಎಷ್ಟು ಜನ ಇದ್ರ? ಯಾವ ರೀತಿ ಸಹಕಾರ ಸಿಗ್ತಾ ಇದೆಯಾ? ನನಗೆ ತುಂಬಾ ಸಹಕಾರ ಇದೆ ಸರ್ ನಮ್ಮ ಮನೇಲಿ. ನಾನು ಒಲಿತಾ ಇದ್ರೆ ಯಾರು ನನಗೆ ಡಿಸ್ಟರ್ಬ್ ಅಂದ್ರೆ ನಾನು ಅವ್ರಿಗೆ ಕರೆಕ್ಟ್ ಆಗಿ ಅವ್ರು ಅವತ್ತಿಂದ ಊಟದ್ದು ಕಾಫಿ ತಿಂಡಿದು ಎಲ್ಲಾ ವ್ಯವಸ್ಥೆ ಮಾಡಿ ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಸರ್. 10 ಗಂಟೆಯಿಂದ ನನ್ನ ಟೈಲರಿಂಗ್, ಮಧ್ಯಾಹ್ನ ಕಾಫಿದು ಊಟದ್ದು ಟೈಮಿಗೆ ಅದನ್ನ ಮಾಡ್ಕೊಂಡಿಟ್ಟು ಮತ್ತೆ ಮಾಡ್ತೀನಿ ಸರ್. ಮತ್ತೆ 4 ಗಂಟೆವರೆಗೂ ಮಾಡ್ತೀನಿ ಸರ್. ಮತ್ತೆ ಮನೆ ಕೆಲಸ ಮಾಡಿ ಮತ್ತೆ ಹೊಲಕ್ಕೆ ಹೋಗ್ತೀನಿ ಸರ್. ಸಾಕಷ್ಟು ಜನ ಮಹಿಳೆಯರು ನೋಡ್ತಾ ಇರ್ತೀವಿ, ನಮಗೆ ಬಿಸಿಲ ಮಾಡ್ಲಿಕ್ಕಾಗಲ್ಲ, ಬೇಜಾರ ಅಂತಂದೆಲ್ಲ ಹೇಳ್ತಾ ಇರ್ತಾರೆ. ಇಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನಾ ಅದೇ ಟೈಲರಿಂಗ್ ಕಲೀರಿ ನೀವು, ಅದೇ ಹೇಳದ್ ಸರ್ ನಾನು. ಟೈಲರಿಂಗ್ ಕಲೀರಿ, ನಿಮ್ ಕೈಲಿ ಆಗದೆ ಇದ್ರು ಸ್ವಲ್ಪ ದಿನ ಇದು ಕಷ್ಟ ಆಗುತ್ತೆ ಕಲಿಬೇಕಾದ್ರೆ. ಮತ್ತೆ ಅಯ್ಯಪ್ಪ ಹಿಂಗಲ್ಲ ಹಂಗೆ ಅಂತಂದ ಅದನ್ನ ನೋಡಿದ್ರೆ ನಿಮಗ್ ಕಷ್ಟ ಆಗುತ್ತೆ. ಏನಿಲ್ಲ, ಇದರಿಂದ ಒಂದ್ 4 ದಿವಸ ಯಾವ್ದು ದೊಡ್ಡದಲ್ಲ, ಕಲಿಬೇಕನ್ನ ಮನ್ಸಿದ್ರೆ ಕಲ್ತ್ಗಳ್ರಿ ಇದು ಅಂತಂದು ಹೇಳ್ತೀನಿ ಸರ್. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು, ಈ ಟೈಲರಿಂಗ್ ಕೆಲಸ ಇದೆಲ್ಲ ಸಂತೋಷ ನಿಮ್ದು ತುಂಬಿದೆ? ತುಂಬಾ ಸಂತೋಷ ಸರ್, ಸಂತೋಷವಾಗಿದ್ರ? ಸಂತೋಷವಾಗೇ ಇದ್ದೀನಿ ಸರ್ ನಾನು. ಅದರಿಂದ ನಮ್ಮ ಮನೇಲಿ ಯಾವುದಕ್ಕೂ ಕಿರಿಕ್ ಮಾಡಲ್ಲ ಸರ್ ಅವರು. ನಾನು ಹೊಲಕ್ಕೆ ಹೋಗುವಂತಲೂ ಅವ್ರು ಹೇಳಲ್ಲ ಸರ್, ಟೈಲರಿಂಗ್ ಮಾಡುವಂತಲೂ ಹೇಳ ಸರ್. ನನಗೆ ಅದು ಒಂದು ತೃಪ್ತಿ ಕೊಡ್ತಾ ಇದೆ ಸರ್ ಮಾಡೋದು ಕೆಲಸ ನನಗೆ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಸರ್, ಮಾಡಲೇಬೇಕಂತ ನನಗೇನು ಯಾರು ಹೇಳ್ತಾ ಇಲ್ಲ ಸರ್. ನನಗೆ ಅದರಿಂದ ತೃಪ್ತಿ ಇದೆ ಸರ್, ಅದಕ್ಕೆ ಮಾಡ್ತಾ ಇದ್ದೀನಿ. ಲಾಭ ಒಂದೇ ಮುಖ್ಯ ಅಲ್ಲ ಸರ್, ನನಗೆ ಅದು ತೃಪ್ತಿ ಕೊಡ್ತಾ ಇದೆ ಸರ್ ಕೆಲಸ ಮಾಡೋದು. ಮುಂದಿನ ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಮ್ಮ? ಅದೇ ಹೊಲದ್ದೇ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇತ್ತು ಸರ್. ಈಗ ಒಂದು ನಾನು ಬಹಳ ದಿನಲಾಸ ಏನು ಹೊಲಕ್ಕೆ ಹೋಗ್ತಾ ಇಲ್ಲ ಸರ್. ಈಗ 4-5 ತಿಂಗಳಿಂದ ಅಪ್ಪರ್ ಮನೆಗೆ ಹೋಗಿದ್ದೆ ಸರ್, ಬಿಟ್ಟಿದ್ದೆ. ಈಗ ಅಡಿಕೆ ಹಾಕಿದ್ಮೇಲೆ ಹೊಲಕ್ಕೆ ಹೋಗ್ತಾ ಇದ್ದೀನಿ ಸರ್. ಅದು ಗಾಡಿ ಬೇರೆ ಕಲ್ತಿದ್ದೀನಿ, ನಾನೇನು ಯಾರನ್ನು ಕರಿಯಲ್ಲ. ನನ್ನ ಕೈಯಾಗ ಗಾಡಿ ತಗೊಂಡು ಹೋಗ್ಬಿಡ್ತೀನಿ, ಹೊಲ್ದಾಗ ಕೆಲಸ ಮುಗಿಸ್ಕೊಂತೀನಿ, ಮತ್ತೆ ನಾ ಗಾಡಿ ಎತ್ಕೊಂಡು ಬರ್ತೀನಿ ಸರ್. ಹಂಗಾಗಿ ಹೊಲಕ್ಕೂ ಹೋಗಿ ಇಂಟ್ರೆಸ್ಟ್ ನನಗೆ ಅದೇ ಹೊಲದ್ದು ಐತಿ ಸರ್ ಸ್ವಲ್ಪ. ಒಟ್ಟು ನನಗೆ ಕೈಲಾಗವರೆಗೂ ನಾನು ಟೈಲರಿಂಗು ಬಿಡಲ್ಲ ಸರ್, ಹೊಲದ್ದು ಮಾಡ್ತೀನಿ ಸರ್. ಒಟ್ಟಾದ್ರೂ ಖುಷಿ ಕೊಟ್ಟಿದೆ? ಖುಷಿ ಕೊಟ್ಟಿದೆ ಸರ್, ಕೆಲಸ ಮಾಡಿದಷ್ಟು ನನಗೆ ಖುಷಿನೇ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ರು ಇದಾರೆ ಸರ್. ಮಕ್ಕಳು ಏನಾದ್ರೂ ಈ ಕೃಷಿ ಬದುಕಿಗೆ ಈ ಟೈಲರಿಂಗ್ ತರ್ಬೇಕನ್ನೋ ಉದ್ದೇಶ ಇದೆಯಾ? ಓದಿಸ್ಬೇಕನ್ನೋ? ಇಲ್ಲ, ಅವ್ರು ಓದ್ತಾ ಇದಾರೆ ಸರ್, ದೊಡ್ಡರೇ ಇದಾರೆ ನನ್ನ ಮಕ್ಕಳು. ಒಬ್ಳು MCAಗೆ ಈಗ ಅಡ್ಮಿಷನ್ ಆಗಿದೆ ಸರ್ ದಾವಣಗೆರೆಯಲ್ಲಿ. ಸಣ್ಣ ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಸರ್, ಈಗ 5th SEM ಎಕ್ಸಾಮ್ ಬರೀತಿದ್ದಾಳೆ ಸರ್. ಬಹಳ ಸಂತೋಷ ಮಂಜುಳ ಅವರೇ, ಇದುವರೆಗೂ ಈ ಕೃಷಿ ಹಾಗೂ ಉಪಕಸಬಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಈ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಹಾಗೂ ಉಪಕಸುಬಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬುರುಜನರೊಪ್ಪ ಗ್ರಾಮದ ರೈತ ಮಹಿಳೆ ಶ್ರೀಮತಿ ವಿಟಿ ಮಂಜುಳ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಏನ್ ಸಖತ್ತಾಗಿದೆ ರೋಡ್ ಅಲ್ವಾ? ಒಂದ್ ಹಂಪ್ ಇಲ್ಲ, ಸಿಗ್ನಲ್ ಇಲ್ಲ, ಹೊಸ ಕಾರ್ ಬೇರೆ. ಇದೇ ಸ್ಪೀಡ್ ನಲ್ಲಿ ಹೊಟ್ಟೋದ್ರೆ ಬೇಗ ಮದುವೆ ಮನೆ ಸೇರ್ಕೋಬಹುದು. ಅಲ್ಲಪ್ಪ, ಎಲ್ಬೋರ್ಡ್ ಹಾಕಿದ್ಯಾ? ಸೀಟ್ ಬೆಲ್ಟ್ ಹಾಕಿಲ್ಲ, ಫೋನ್ ನಲ್ಲಿ ಬೇರೆ ಮಾತಾಡ್ತಾ ಇದ್ದೆ, ಜೊತೆಗೆ ಏನ್ ಸ್ಪೀಡ್ ನಲ್ಲಿ ಕಾರ್ ಓಡಿಸ್ತಾ ಇದ್ದೆ ಗೊತ್ತಾ? ನೀನ್ ಉಳಿದಿದ್ದೇ ಹೆಚ್ಚು. ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ. ಮಿತಿ ಮೀರಿದ ವೇಗ ಅಪಘಾತಕ್ಕೆ ಕಾರಣ. ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬೇಡಿ. ನಿದ್ದೆ ಮಂಪರಿನಲ್ಲಿ ಮದ್ಯಪಾನ ಮಾಡಿದಾಗ ವಾಹನ ಚಲಾಯಿಸುವುದು ಸುರಕ್ಷಿತವಲ್ಲ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ. 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಚಿತ್ರದುರ್ಗದ ಜಿಲ್ಲಾ ವಕೀಲರ ಸಂಘವು ಜಿಲ್ಲೆಯ ಎಲ್ಲಾ ತಾಲೂಕಿನ ವಕೀಲರ ಸಂಘದ ಸಹಯೋಗದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನ ಹಾಗೂ ಹೋಳಿ ಹಬ್ಬದ ಪ್ರಯುಕ್ತ ಇದೇ ಸೋಮವಾರ 6ರಂದು ರಾತ್ರಿ 8 ಗಂಟೆಗೆ ಬಿ ಪುಟ್ಟಸ್ವಾಮಯ್ಯ ವಿರಚಿತ ಕುರುಕ್ಷೇತ್ರ ಅರ್ಥಾತ್ ಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಜಿಲ್ಲಾ ನ್ಯಾಯಾಲಯ ಮುಂಭಾಗದ ಆವರಣದಲ್ಲಿ ಪ್ರದರ್ಶಿಸಲಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸಿ ಶಿವು ಯಾದವ್ ಅವರು ವಿನಂತಿಸುತ್ತಾರೆ. ಇದೀಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಬಿದಿರಮ್ಮ ತಾಯಿ ಕೇಳಿ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಗಡ್ಡ